ಇಂದು ರಾಷ್ಟ್ರೀಯ ರೈತ ದಿನ. ಭಾರತ ರತ್ನ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನೋತ್ಸವವನ್ನು ರಾಷ್ಟ್ರೀಯ ರೈತ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ರೈತ ದೇಶದ ಬೆನ್ನೆಲುಬು, ದೇಶದ ಜೀವಾಳ ಎಂದು ಹೇಳಲಾಗುತ್ತದೆ. ರೈತನನ್ನ ಒಂದಿಲ್ಲೊಂದು ಸಮಸ್ಯೆಗಳು ಕಾಡುತ್ತಿರುವುದು ನಮಗೆ ಗೊತ್ತೇ ಇದೆ. ಕೆಲವೊಮ್ಮೆ ಪ್ರಕೃತಿ ಮುನಿದರೆ ಕೆಲವೊಮ್ಮೆ ಒಲಿಯುತ್ತದೆ. ಹೊಸ ತಂತ್ರಜ್ಞಾನ ಆವಿಷ್ಕಾರಗಳ ಕಡೆ ರೈತನ ಗಮನ ಹರಿಸುವ ಪ್ರಯತ್ನ ಕೂಡ ನಡೆಯುತ್ತಿದೆ. ಒಟ್ಟಿನಲ್ಲಿ ಬೀಜದಿಂದ ಮಾರುಕಟ್ಟೆಯವರೆಗೂ ರೈತನ ಜೀವನ ಪಥದಲ್ಲಿ ಹಲವಾರು ಎಡರು ತೊಡರುಗಳನ್ನು ಅನುಭವಿಸುತ್ತಲೇ ಇದ್ದಾನೆ. ಇವುಗಳನ್ನು ಕಡಿಮೆ ಮಾಡಲು ಸರ್ಕಾರ, ಸಂಘ ಸಂಸ್ಥೆಗಳು ಪ್ರಯತ್ನಿಸುತ್ತಿವೆ. ಈ ಸಂದರ್ಭದಲ್ಲಿ ರೈತರ ಸ್ಥಿತಿಗತಿಯ ಬಗ್ಗೆ, ರೈತರು ಮುನ್ನಡೆಯಬಹುದಾದ ದಾರಿಯ ಬಗ್ಗೆ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಇದು. ಬನ್ನಿ ಕೇಳೋಣ, ಕೇಳಿ ತಿಳಿಯೋಣ, ತಿಳಿದು ನಡೆಯೋಣ ಕೊನೆ ತನಕ. ಮಣ್ಣು ಬರಿ ಮಣ್ಣಲ್ಲ, ಅದು ಅನ್ನ. ರೈತ ದಿನದ ಸಂದರ್ಭದಲ್ಲಿ ಖ್ಯಾತ ಕೃಷಿ ತಜ್ಞರಾದ ಶ್ರೀ ಪಡ್ರೆ ಅವರು ತಮ್ಮ ಐಡಿಯಾಗಳ ಕುರಿತು ಪ್ರಸ್ತಾಪಿಸುತ್ತಾ, ಇವತ್ತಿನ ಯುಗದಲ್ಲಿ ಈ ಸಾಮಾಜಿಕ ಮಾಧ್ಯಮಗಳು ಮತ್ತು ಆನ್ಲೈನ್ ಮಾರ್ಕೆಟಿಂಗ್, ಇವೆರಡು ದೊಡ್ಡ ವ್ಯವಸ್ಥೆಗಳು ಹಳ್ಳಿಯಿಂದ ಪೇಟೆ ಕಡೆಗೆ ಕೃಷಿ ಸಂಬಂಧಿತ ಉತ್ಪನ್ನಗಳನ್ನು ಮಾಡಿ ಮಾರುಕಟ್ಟೆ ಮಾಡುವಲ್ಲಿ ಅವಕಾಶದ ಒಂದು ದೊಡ್ಡ ಬಾಗಿಲನ್ನು ತೆರೆದುಕೊಟ್ಟಿವೆ. ಇದನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದರೆ ನಮ್ಮ ಸುತ್ತಮುತ್ತಲೂ ಒಂದು ಪರ್ಯಾಯ ಮಾರುಕಟ್ಟೆಯೇ ಆರಂಭ ಆಗಿಬಿಟ್ಟಿದೆ. ಎಷ್ಟೋ ಮಂದಿ ಉತ್ಪನ್ನ ಮಾಡ್ತಾರೆ, ಮಾರ್ತಾರೆ, ಹೊರಗಿನವರಿಗೆ ಗೊತ್ತೇ ಆಗೋದಿಲ್ಲ, ದೂರ ದೂರದ ಊರುಗಳಿಗೆ ಹೋಗ್ತದೆ. ಅವರು ಮನೆಯಿಂದ ಹೊರಗೆ ಹೋಗದೆ ಬರೀ ಒಂದು ಕೊರಿಯರ್ ಏಜೆನ್ಸಿಗೆ ಮಾತ್ರ ಸಂಪರ್ಕ ಇಟ್ಟುಕೊಂಡು ದೇಶದ ಬೇರೆ ಬೇರೆ ಭಾಗಗಳಿಗೆ ಹಳ್ಳಿ ಮೂಲೆಯಿಂದ ಪೂರೈಸುವ ಈ ಮಾರ್ಕೆಟಿಂಗ್ ಚಮತ್ಕಾರವನ್ನು ಇವತ್ತು ಕೃಷಿ ರಂಗ ಅರ್ಥ ಮಾಡಿಕೊಳ್ಬೇಕಾಗಿದೆ. ಎಲ್ಲೋ ಹಳ್ಳಿ ಮೂಲೆಯಲ್ಲಿ ನಿಮ್ಮ ಹತ್ರ ನಗರದ ಅಥವಾ ದೂರದ ಊರಿನ ಗ್ರಾಹಕರಿಗೆ ಬೇಡಿಕೆ ಇರುವ ಒಂದು ವಸ್ತು ಇದೆ ಅಂತ ಆದರೆ ಅವರ ಗಮನ ಸೆಳೆಯುವುದು 10 ವರ್ಷ ಹಿಂದೆ ಇದ್ದದ್ದಕ್ಕಿಂತ ಎಷ್ಟೋ ಸುಲಭ. ಒಂದಿಷ್ಟು ಪ್ರಯತ್ನ ಮಾಡಿದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಡಿಜಿಟಲ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ, ಡಿಜಿಟಲ್ ರೂಪದಲ್ಲಿ ನಿಮ್ಮ ವಸ್ತುವನ್ನು ಸುಂದರವಾಗಿ ಆಕರ್ಷಕವಾಗಿ ಸಾದರಪಡಿಸಬಹುದಾದರೆ ಅದಕ್ಕೆ ಮಾರುಕಟ್ಟೆಯನ್ನು ಕೂಡ ಕುದುರಿಸಿಕೊಳ್ಬಹುದು. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲಸಿನ ಉತ್ಪನ್ನಗಳು, ಹಪ್ಪಳ, ಚಿಪ್ಸು ಇಂಥ ಸಾಮಾನ್ಯ ಉತ್ಪನ್ನಗಳು, ಉಪ್ಪಿನಕಾಯಿ ಇವೆಲ್ಲ ಹಿಂದೆ ಅವು ಮಾಡಿ ಮನೆ ಮತ್ತು ಬಂಧುಗಳಿಗೆ ಮಾತ್ರ ಬಿಟ್ಟಿಯಾಗಿ ಕೊಡುವಂತಹ ವ್ಯವಸ್ಥೆ ಇತ್ತು. ಇವತ್ತು ಸಾಕಷ್ಟು ಹೆಣ್ಮಕ್ಕಳು ಗಂಡಸರ ಸಹಕಾರ ಕೂಡ ದೊಡ್ಡ ಮಟ್ಟಿಗೆ ಇಲ್ಲದೇನೆ ಅಂತ ಹೇಳುವ ರೀತಿಯಲ್ಲಿ ಇಂಥ ಉತ್ಪನ್ನಗಳನ್ನು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ತಾರೆ. ಏನು ಬೇಕಾಗಿದೆ ಅಂತ ಹೇಳಿದರೆ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳು ಮತ್ತು ಯಾವ ಉತ್ಪನ್ನಗಳಿಗೆ ಬೇಡಿಕೆ ಬರಬಹುದು ಅಂತ ಹೇಳುವ ಅಧ್ಯಯನ ಮತ್ತು ಉತ್ಪನ್ನದ ಗುಣಮಟ್ಟ ಕಾಯೋದು, ಜೊತೆಗೆ ಗಿರಾಕಿಗಳನ್ನು ಮನಸ್ಸಿಗೆ ನೋವಾಗದ ಹಾಗೆ ವಿಚಾರಗಳನ್ನು ಪ್ರತಿಪಾದಿಸಿ ಅಕಸ್ಮಾತ್ ಏನಾದರೂ ತೊಂದರೆ ಬಂದರೂ ಕೂಡ, ದೂರು ಬಂದರೂ ಕೂಡ ಅದನ್ನು ಪರಿಹರಿಸುವಂಥ ತಾಳ್ಮೆ ಇದ್ದವರು ಈ ರಂಗದಲ್ಲಿ ಗೆಲ್ತಾರೆ. ಮಲೆನಾಡಿನ ಅಂಜೂರ ಈವರೆಗೆ ಕೂಡ ಹಾಳಾಗಿ ಹೋದದ್ದೇ ಜಾಸ್ತಿ. ಇತ್ತೀಚೆಗೆ ಒಂದು 2-3 ಮಂದಿ ಸಾಗರದ ಸುತ್ತಮುತ್ತ ಇದನ್ನು ಮಾಡಿ ಚೆನ್ನಾಗಿ ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ನಾವು ತುಳುವ ಹಲಸು ಹೇಳ್ತೀವಿ, ಅಂದರೆ ಮೆತ್ತಗಿನ ಸೊಳೆಯ ಹಲಸಿನ ಕೇಳೋರೇ ಇಲ್ಲ ಹಣ್ಣನ್ನು. ಆ ಹಣ್ಣನ್ನೇ ಡ್ರೈಯರ್ನಲ್ಲಿ ಹಾಕಿ ಡ್ರೈ ಮಾಡಿ ನೀವು ಅದನ್ನು ಹೊರ ಪ್ರಪಂಚಕ್ಕೆ ಗೊತ್ತು ಮಾಡಿದರೆ ಅದಕ್ಕೆ ಒಳ್ಳೆ ಬೇಡಿಕೆ ಇದೆ. ನುಗ್ಗೆ ಸೊಪ್ಪಿಗೆ ನ ಪುಡಿಗೆ ಅತ್ಯಧಿಕ ಬೇಡಿಕೆ ಇದೆ, ಮಾಡೋದಷ್ಟೇ ಬಾಕಿ. ಇತ್ತೀಚೆಗೆ ನುಗ್ಗೆ ಕೋಡಿಂದ ಕೂಡ ಅದನ್ನು ಒಣಗಿಸಿ ಹುಡಿ ಮಾಡಿ ಮಾರುವಂತಹ ಒಂದು ವ್ಯವಸ್ಥೆಯನ್ನು ನಾವು ನೋಡಿದೆವು, ಬೇವಿನ ಸೊಪ್ಪಿನ ಹುಡಿ. ಆಮೇಲೆ ಲಕ್ಷ್ಮಣ ಫಲ ಅಂತ ಇದೆ, ಕ್ಯಾನ್ಸರ್ ಕಿಲ್ಲರ್ ಅಂತ ಹೇಳ್ತೀವಿ. ಇದರ ಹಣ್ಣು ಆಗಾಗ ಬೇಡಿಕೆ ಬರುತ್ತದೆ, ಸೂಪರ್ ಮಾರ್ಕೆಟ್ಗಳಲ್ಲಿ 4 ಅಂಕಿ ದರ ಇದೆ. ಇದರ ಎಲೆಗಳಿಂದ ಕೂಡ ಕ್ಯಾನ್ಸರನ್ನು ದೂರ ಕಡಿಮೆ ಮಾಡುವ, ಶಮನ ಮಾಡುವ ಗುಣಗಳಿವೆ ಅಂತ ಹೇಳ್ತಾರೆ. ಕೋಲಾರ ತಾಲೂಕಿನಲ್ಲಿ ಒಳ್ಳೊಳ್ಳೆ ಮಾವಿನ ಹಣ್ಣು ಬೆಳೀತಾರೆ, ಅದು ಕೆಲವೊಂದು ಸಾರಿ ಮಾರುಕಟ್ಟೆ ಇಲ್ಲದೆ ಬಹಳ ಚಿಲ್ಲರೆ ದರಕ್ಕೆ ಹೋಗ್ತಾ ಇದೆ. ನನ್ನ ಮನಸ್ಸಿನ ಎದುರಿರುವಂತಹ 2 ಸೆಲೆಬಲ್ ಐಡಿಯಾಸ್ ಅಂತ ಹೇಳುವಂಥದ್ದು, ಒಂದು ಬಾಳೆಹಣ್ಣಿನ ಸುಕ್ಕೇಳಿ, ಅಂದರೆ ಡಿಹೈಡ್ರೇಟೆಡ್ ಬನಾನಾ, ಬನಾನಾ ಫಿಗ್ ಅಂತಲೂ ಇದನ್ನು ಕರೀತಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು 10 ಟನ್ನಿನಷ್ಟು ಬನಾನಾ ಫಿಗ್ಗನ್ನು, ಸುಕೇಲಿಯನ್ನು ಇವತ್ತು ಮಾಡ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಅವರು ಮಾಡುವಾಗ ಏನು ಶ್ರಮ ವಹಿಸ್ತಾರೋ ಅದೇ ಮಾರುಕಟ್ಟೆಯಲ್ಲಿ ಅವರು ಅಷ್ಟರ ಮಟ್ಟಿಗೆ ಮಾರುಕಟ್ಟೆ ಮಾಡ್ತಾ ಇದೆ, ಆದರೆ ಅವರಿಗೆ ಮಾಡಿದ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಏನು ಮಾಡಬಹುದು ನೋಡಿ, ನಮ್ಮಲ್ಲಿ ಧಾರಾಳ ಬಾಳೆ ಬೆಳೀತಾರೆ, ಬಾಳೆ ಬೆಳೆಯುವ ಒಂದು ಬಾಳೆಯ ಸುಕೇಲಿ ಮಾಡುವ ಉದ್ದಿಮೆ, ಅದನ್ನು ಮಾಡೋ ರೀತಿಯನ್ನು, ಪ್ಯಾಕ್ ಮಾಡೋದು ಹೇಗೆ, ಜನರ ಗಮನ ಸೆಳೆಯೋದು ಹೇಗೆ, ಆಕರ್ಷಕ ಲೇಬಲ್ ಮಾಡೋದು ಹೇಗೆ, ಅದನ್ನು ಕೊರಿಯರ್ ಮುಖಾಂತರ ಆನ್ಲೈನ್ ಸಾಮ್ರಾಜ್ಯ ಕಟ್ಟೋದು ಹೇಗೆ, ಇದರ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ದೇಶದಲ್ಲಿ ಎಲ್ಲ ಕಡೆ ಈಗ ಡ್ರೈ ಫ್ರೂಟ್ ಸ್ಟೋರ್ಗಳು ಬಂದಿವೆ. ಡ್ರೈ ಫ್ರೂಟ್ ಅಂಗಡಿಗಳು ಎಷ್ಟಿವೆ ಅಂದರೆ ಪುತ್ತೂರಿನಲ್ಲಿ ಒಂದು ಆರೇಳಿ ಇರ್ಬೋದು. ಸಣ್ಣ ಸಣ್ಣ ತಾಲೂಕಾ ಪೇಟೆಗಳಲ್ಲಿ ಕೂಡ ಡ್ರೈ ಫ್ರೂಟ್ ಅಂಗಡಿಗಳು ಇವೆ. ಒಮ್ಮೆ ಡ್ರೈ ಫ್ರೂಟ್ ಸ್ಟೋರಿಗೆ ಹೋಗಿ ನೋಡಿ, ಅಲ್ಲಿ ಅಫ್ಘಾನಿಸ್ತಾನದ ಅಂಜೂರ ಇರ್ತದೆ, ಧಾರಾಳ ಗೇರುಬೀಜಗಳ ಬೇರೆ ಬೇರೆ ಉತ್ಪನ್ನಗಳು ಇರ್ತದೆ. ಎಲ್ಲಾದರೂ ಒಂದು ಬಾಳೆಹಣ್ಣಿನ ಸುಕ್ಕೇಲಿ ಕಂಡಿದ್ದೀರಾ? ಈ ದೇಶದಲ್ಲಿ ನಾವು ಬಾಳೆಹಣ್ಣು ಎಷ್ಟು ಬೆಳಿತೇವೆ ಅಂದರೆ ನಾವು ದೊಡ್ಡ ಒಂದು ಪರ್ವತ ಆಗುವಷ್ಟು ಬೆಳಿತೀವಿ. ಆದರೆ ನಮ್ಮ ಊರಿನಲ್ಲಿರುವ ಒಂದು ಡ್ರೈ ಫ್ರೂಟ್ ಸ್ಟೋರ್ನಲ್ಲಿ ನಮ್ಮ ಬಾಳೆಹಣ್ಣಿಗೆ ಇನ್ನೂ ಸ್ಥಾನ ಸಿಕ್ಕಿಲ್ಲ ಅಂದರೆ ಅದರ ಅರ್ಥ ಸಕಾಲದಲ್ಲಿ ಒಳ್ಳೆ ಗುಣಮಟ್ಟದ ಸುಕೇಳಿಯನ್ನು, ಬನಾನಾ ಫಿಗ್ಗನ್ನು ಅವರಿಗೆ ತಯಾರು ಮಾಡಿ ಕೊಡುವಂಥ ಮಂದಿ ಬಂದಿಲ್ಲ ಅಂತ ಹೇಳುವಂಥದ್ದು ಒಂದೇ, ಅವರನ್ನು ಯಾರು ಸಂಪರ್ಕ ಮಾಡಿಲ್ಲ ಅಂತ ಹೇಳುವಂಥದ್ದೇ ಒಂದು ಕಾರಣ. ಅದು ಬಿಟ್ಟರೆ ಬೇರೆ ಕಾರಣ ಇಲ್ಲ. ಹಾಗಾಗಿ ಈ ಬಾಳೆಹಣ್ಣಿನ ಸುಕೇಳಿ ಮಾಡಿ ಆನ್ಲೈನಲ್ಲಿ ಮಾರುವುದರ ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ ಸ್ಟೋರ್ಗಳ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು, ಬಾಳೆಹಣ್ಣಿನ ಸುಕೇಳಿ ಮಾಡುವುದರಲ್ಲಿ ಒಂದು ದೊಡ್ಡ ರಾಕೆಟ್ ಸೈನ್ಸ್ ಏನೂ ಇಲ್ಲ, ಸ್ವಲ್ಪ ಪ್ರಯತ್ನ ಪಟ್ಟರೆ ನಮ್ಮ ಸಾಮಾನ್ಯ ಜ್ಞಾನದಲ್ಲಿ ಒಳ್ಳೆ ಹಣ್ಣನ್ನು, ಒಳ್ಳೆ ಒಣಹಣ್ಣನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಕೇರಳದ ವಯನಾಡಿನಲ್ಲಿ ಒಬ್ಬರು ಲಕ್ಷಗಟ್ಟಲೆ ಖರ್ಚು ಹಾಕಿ 25 ರೂಪಾಯಿಗೆ ಹಲಸಿನ ಬೀಜ ತಗೊಂಡು ಅದನ್ನು ಸುಮ್ಮನೆ ಡ್ರೈ ಮಾಡಿ ಹುಡಿ ಮಾಡಿದರೆ ಒಂದು 6-8 ಕಂಪೆನಿಗಳಿಗೆ, ಆಹಾರ ಸಂಸ್ಕರಣಾ ಕಂಪೆನಿಗಳಿಗೆ, ಯಾವ ಕಂಪೆನಿ ಅಂತ ಗುಟ್ಟನ್ನು ಅವರು ಬಿಟ್ಟು ಕೊಡೋದಿಲ್ಲ, ಪೂರೈಸ್ತಾ ಇದ್ದಾರೆ. ಅದರಿಂದ ಹಲಸಿನ ಬೀಜದ ಪಾಯಸ ರೆಡಿ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಉತ್ತಮ ಬೇಡಿಕೆ ಇದೆ. ನಾವು ಒಂದು ಹೊಸ ಉತ್ಪನ್ನವನ್ನು ತಯಾರು ಮಾಡ್ಬೋದು. ಹಲಸಿನ ಬೀಜದ ಹಲ್ವಾ ಮಾಡಿ ನೋಡಿ, ಮಿಲ್ಕ್ ಶೇಕ್ ಮಾಡಿ ನೋಡಿ, ಸುಮ್ಮನೆ ಅದು ಎಷ್ಟು ರುಚಿಕರ ಆಗಿರ್ತದೆ ಅಂದರೆ ನಾಳೆ ದಿವಸ ನಮ್ಮ ಪುತ್ತೂರಲ್ಲೋ, ಮಂಗಳೂರದಲ್ಲೋ, ಕಾರವಾರದಲ್ಲೋ ಒಂದು ಹಲಸಿನ ಹಣ್ಣಿನ ಹಲಸಿನ ಬೀಜದ ಹಲ್ವಾವನ್ನೇ ಮಾಡಿ R&D ಮಾಡಿ ಅದರಲ್ಲೇ ನೀವು ಒಂದು ಬದುಕನ್ನು ಕಂಡುಕೊಳ್ಬೇಕು ಅಂತ ಆದರೆ ಒಂದು ಸಣ್ಣ ಉದ್ಯಮವನ್ನು ಮಾಡಿಕೊಂಡು ಮಾಡಿದರೂ ಕೂಡ ನಡೆಯುವಷ್ಟು ಅದರ ರುಚಿ ಚೆನ್ನಾಗಿದೆ. ಅದನ್ನು ಗ್ರಾಹಕನ ದೃಷ್ಟಿಯಿಂದ ಒರೆ ಹಚ್ಚಲಿಕ್ಕೆ, ಅವನ ಹಣದ ಮೌಲ್ಯ ಅವನಿಗೆ ಕೊಡೋದಕ್ಕೆ ನಾವು ಯೋಚನೆ ಇಟ್ಟುಕೊಂಡು ಮುಂದುವರೆದರೆ ಇವತ್ತು ಕೃಷಿ ರಂಗದಿಂದ ಸಾಕಷ್ಟು ಮೌಲ್ಯವರ್ಧನೆಗಳ ಬಾಗಿಲುಗಳು ತೆರೆದಾವು. ಮಾತ್ರ ಅಲ್ಲ, ನಮ್ಮಲ್ಲಿ ಏನೇನೂ ಬೆಲೆ ಇಲ್ಲದಂತಹ ಅಂಜೂರ, ಹಲಸಿನ ಬೀಜ, ಆಮೇಲೆ ನಮ್ಮ ಬಿಂಬಿಳಿ ಅಂತ ಹೇಳುವಂಥ ಹುಳಿಯಿಂದ ಕೂಡ ನಾವು ಸಾಕಷ್ಟು ಉತ್ಪನ್ನಗಳನ್ನು ಮಾಡ್ಬೋದು. ನಾವು ನಮ್ಮಷ್ಟಕ್ಕೆ ಸಾಕಷ್ಟು ಅಧ್ಯಯನ R&D ಮಾಡಿ ಮುಂದುವರೆದರೆ ಯಶಸ್ಸು ತೆಕ್ಕೊಂಡಂಥ ಉದಾಹರಣೆಗಳು ಹಳ್ಳಿಗಳಲ್ಲಿ, ಹಳ್ಳಿ ಮೂಲೆಗಳಲ್ಲಿ ಇವತ್ತು ಕೂಡ ಹುಡುಕುವ ಕಣ್ಣುಗಳಿದ್ದರೆ ನೂರಾರು ಇವೆ. ನಮ್ಮ ಜನರಿಗೆ ಕೂಡ ಇದೊಂದು ದೊಡ್ಡ ಪ್ರೇರಣೆ ಆಗಲಿ. ಉಳ್ಳಾಲ ತಾಲೂಕಿನ ಕೃಷಿಕ ಶ್ರೀ ಮಂಜುನಾಥ ಮೂಲ್ಯ ಅವರು, ಉಳ್ಳಾಲ ತಾಲೂಕು ಕುರುನಾಡು ಗ್ರಾಮದ ಮಜಲು ಮನೆಯ ಶ್ರೀ ಮಂಜುನಾಥ ಮೂಲ್ಯ ಅವರು. ಮಂಜುನಾಥ ಮೂಲ್ಯರೇ ನಮಸ್ಕಾರ. ನಮಸ್ಕಾರ. ನಾವು 10-17 ವರ್ಷದಿಂದ 5ನೇ ಕ್ಲಾಸ್ ಶಾಲೆಯನ್ನು ಕಲಿತು ನಾನು ಮನೆಯಲ್ಲಿ ಇದ್ದು ತಂದೆಯವರ ಜೊತೆ ಬೇಸಾಯದ ಆಸಕ್ತಿ ನನ್ನಲ್ಲಿತ್ತು. ಆ ಕಾಲದಲ್ಲಿ ದನಿಗಳ ಆಧೀನದಲ್ಲಿ ಇದ್ದಂತ ಜಮೀನು, ಅವರಿಗೆ ಗೇಣಿ ಎಂಬ ಒಂದು ಇದು ಇತ್ತು, ಇಷ್ಟು ಸ್ಥಳಕ್ಕೆ ಇಷ್ಟು ಗೇಣಿ ಎಂದು. ಅದನ್ನು ಕೊಟ್ಟವನಿಗೆ ಮಾತ್ರ ಜಮೀನನ್ನು ಸಾಗುವಳಿ ಮಾಡುವಂತ ಹಕ್ಕಿರುವುದು. ಅವನು ಒಂದು ವೇಳೆ ಆ ವಾಯ್ದಕ್ಕೆ ಸರಿಯಾಗಿ ಪಾವತಿಸದ ದಿವಸ ಅವನು ಆ ಜಾಗವನ್ನು ಬಿಟ್ಟು ಬಿಡುವಂತ ಪದ್ಧತಿ ಇತ್ತು. ಅಂತಹ ಸಮಯದಲ್ಲಿ ಆ ಕಷ್ಟ ಕಾಲದಲ್ಲಿ ನಾವು ಅದನ್ನು ಎಷ್ಟು ಕಷ್ಟವಾದರೂ ಅದನ್ನು ಬೇಸಾಯ ಮಾಡಿ ಅದರಲ್ಲಿ ನಷ್ಟ ಆದರೂ ಒಂದು ವರ್ಷದ ಅವರಿಗೆ ಸಂದಾಯ ಮಾಡುವಂತಹ ಎಲ್ಲ ಗೇಣಿ ಎಂಬಂತಹ ಆ ಪದದಿಂದ ಅವರಿಗೆ ಯಾವ ರೀತಿಯಲ್ಲಿ ಸಂದಾಯ ಮಾಡಬೇಕು ಅದನ್ನೆಲ್ಲ ನಾವು ಸಂದಾಯ ಮಾಡಿ ಆ ಜಮೀನನ್ನು ಇಷ್ಟರ ತನಕ 72ನೇ ಇಸವಿಯಲ್ಲಿ ಕಾಯಿದೆ ಬಂತು. ಒಕ್ಕಲು ಮಸೂದೆ ಎಂದರೆ ಉಳುವ ಒಣೆ ಹೊಲದೊಡೆಯ ಎಂಬ ಒಂದು ಪದ್ಧತಿ ಬಂತು. ಅದರ ನಂತರ ನಮಗೆ ಸ್ವಲ್ಪ ಕ್ಷೇಮ ಆದರೂ ಅಷ್ಟರ ತನಕ ದನಿಯವರ ಆಳಾಗಿ ನಾವು ಬದುಕಿದವರು. ಆ ಕಾಲದಲ್ಲಿ ಜಮೀನನ್ನೆಲ್ಲ ಬೇಸಾಯ ಮಾಡಿ ಎಷ್ಟು ಕಷ್ಟವಾದರೂ ಸಾಲವೋ ಏನೋ ಮೂಲವೋ ಏನೋ ಮಾಡಿ ಅವರಿಗೆ ಸಂದಾಯ ಆಗಬೇಕಾದಂತ ಎಲ್ಲ ಆ ಗೇಣಿಯನ್ನು ಕೊಟ್ಟು ನಾವು ಇಷ್ಟರ ತನಕ ಸಾಗುವಳಿಯ ಅನುಭವದಲ್ಲೇ ಇದ್ದು ನಾವು ಅವಲಂಬಿಸಿ ಬಂದವರು. ಅದನ್ನು ನಾವು ಕೈ ಬಿಡಲಿಲ್ಲ, ನಮ್ಮನ್ನು ಅದು ಕೈ ಬಿಡಲಿಲ್ಲ. ಯಾಕೆಂದ್ರೆ ನಮಗೆ ಅದರಲ್ಲಿ ವಿಶ್ವಾಸ. ಒಂದು ವೇಳೆ ಅದರಲ್ಲಿ ಕಷ್ಟ ನಷ್ಟ ಎಲ್ಲವೂ ಅನುಭವಿಸಿ ಬೆಳಿಗ್ಗೆಯಿಂದ ಸಾಯಂಕಾಲ ಸಿಕ್ಕದ ಲಾಭ ಅಲ್ಲದಿದ್ದರೂ ಅದನ್ನು ನಾವು ನಂಬಿಕೊಂಡವರು. ತೆಂಗು, ಅಡಿಕೆ, ಭತ್ತದ ಕೃಷಿ ಇಷ್ಟರ ತನಕ ಮಾಡಿಕೊಂಡು ಬಂದವನು ನಾನು. ಮಂಜುನಾಥ ಮೂಲ್ಯರೇ, ಈಗ ನಿಮ್ಮ ಒಂದು ಈ ಕೃಷಿ ಹಿಡುವಳಿ ಎಷ್ಟಿತ್ತು ಮತ್ತು ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ? ಒಂದೆರಡು ವರ್ಷ ಹಿಂದೆ ಕೂಡ ಗಮನಿಸಿರುವ ಹಾಗೆ ನೀವು ಭತ್ತದ ಕೃಷಿ ಮಾಡ್ತಾ ಇದ್ದೀರಿ, ಅದನ್ನು ಈಗ ಹೇಗೆ ನೀವು ಮುಂದುವರಿಸಿಕೊಂಡು ಹೋಗ್ತಿದ್ದೀರಾ ಹೇಗೆ? ಈಗ ಯಾಕೆಂದ್ರೆ ಕಾಡು ಪ್ರಾಣಿಗಳ ಹಾವಳಿಯಿಂದ ಭತ್ತದ ಕೃಷಿ ಮಾಡ್ಲಿಕ್ಕೆ ಬಹಳ ಕಷ್ಟವಾಗ್ತಾ ಇದೆ. ಯಾಕೆಂದ್ರೆ ಪ್ರಜೆಯನ್ನು ಸಿಕ್ಕಬಹುದು ಎಂಬ ವಿಶ್ವಾಸದಿಂದ ಮಾಡಿದ್ರು ಕೂಡ ಆ ಪ್ರಾಣಿಗಳ ಕಾಟದಿಂದ ನಮಗೇನು ಪ್ರಯೋಜನ ಸಿಗುವುದಿಲ್ಲ. ಅದಕ್ಕಾಗಿ ಎಲ್ಲರೂ ಈಗ ಬೇಸಾಯವೇ ಬೇಡ ಅಂತ ಮಾತು ಬಾಯಿಯಿಂದ ಬರುತ್ತಾ ಇದೆ. ಯಾಕೆಂದ್ರೆ ಪ್ರಾಣಿಗಳ ಕಾಟ, ಮತ್ತೊಂದು ಅದಕ್ಕೆ ತಕ್ಕಂತ ಬೇಡಿಕೆ ಇಲ್ಲ, ಬೆಳೆಗೆ ತಕ್ಕ ಬೆಲೆ ಸಿಗದೇ ಇರುವಂತ ಒಂದು ವಿಷಾದ ನಿಮಗೆ ಇದೆ. ಹೌದು, ಯಾಕೆಂದ್ರೆ ನಾವು ಎನಿಸಬಹುದು ಈಗ ನಾನು ಇಷ್ಟು ಬೆಳೆಸಿದ್ರೆ ಇಷ್ಟು ನನಗೆ ಲಾಭ ಸಿಗಬಹುದು ಎಂಬ ವಿಶ್ವಾಸ ಇದ್ರೂ ಕೂಡ ಮಾರ್ಕೆಟ್ ಗೆ ಹೋದಾಗ ಅದಕ್ಕೆ ಇಲ್ಲ, ಆ ಬೆಲೆ ಈಗ ನಿಂತು ಹೋಗಿದೆ, ಅದು ನಾಳೆ ನಾಳ್ದು ಸಿಗಬಹುದು ಎಂಬ ಮಾತು ಅವರಿಂದ ಬರ್ತಾ ಇದೆ. ಈಗ ನೀವು ಆ APMC ಇಂತಹ ಹೆಸರುಗಳೆಲ್ಲ ಕೇಳಿದ್ದೀರಿ, ಇದರ ಸಂಪರ್ಕ ಮಾಡಿಲ್ವೆ? ಅದರೊಂದಿಗೆ ನಾವು ಸಂಪರ್ಕ ಇಟ್ಟುಕೊಳ್ಳಿಲ್ಲ. ಅಂದ್ರೆ ನೀವು ಸ್ವತಂತ್ರವಾಗಿ ಬೆಳೆ ಬೆಳೆಯುತ್ತೀರಿ ಮತ್ತು ಅದನ್ನು ಮಾರುವುದಕ್ಕೆ, ಅಂದ್ರೆ ಮಾರುವಷ್ಟನ್ನು ಮಾರುವುದಕ್ಕೆ ನೀವೇ ಒಂದು ಖಾಸಗಿ ವ್ಯವಸ್ಥೆ ಮಾಡಿಕೊಂಡಿದ್ರಿ ಅನ್ಸುತ್ತೆ. ಈಗ ಅಡಿಕೆ ಕೃಷಿಯನ್ನು ಹೆಚ್ಚಾಗಿ ಮಾಡ್ತಾ ಇದ್ರಿ ವ್ಯಾಪಕವಾಗಿ, ಇದರ ಬಗ್ಗೆ ಹೇಳಿ. ಈಗ ಬೇರೆ ಬೇರೆ ತಳಿ ಉಂಟು ಅಡಿಕೆಯಲ್ಲಿ ಕೂಡ, ಒಳ್ಳೆಯ ಲಾಭದಾಯಕ ಬರಬಹುದು ಎಂಬ ವಿಶ್ವಾಸದಿಂದ ಬೆಳೆಸುತ್ತೇವೆ. ಆದ್ರೆ ಏನ್ ಮಾಡುದು, ಈ ಕಾಲ ನಿಮಿತ್ತವಾಗಿ ಮಳೆ ಜಾಸ್ತಿ ಬಂದಾಗ ಅದಕ್ಕೆ ರೋಗ ಜಾಸ್ತಿ ಆದ ಕಾರಣ ಅದರಲ್ಲಿ ನಷ್ಟವನ್ನು ಅನುಭವಿಸಿ ಅದರಲ್ಲಿ ಒಳ್ಳೆಯ ರೀತಿ ಬರಬಹುದು, ಇಳುವಳಿ ಬರಬಹುದು ಎಂಬ ವಿಶ್ವಾಸ ಇದ್ರೂ ಇಳುವಳಿ ಬರುವುದಕ್ಕೆ ಕಷ್ಟವಾಗ್ತಾ ಇದೆ. ಆದ್ರೂ ನಾವು ಇಷ್ಟರ ತನಕ ಅದನ್ನು ಬಿಡುವುದಕ್ಕೆ ಮನಸ್ಸು ಬರುವುದಿಲ್ಲ. ಹಿಂದಿನ ಕಾಲದಿಂದ ಅದನ್ನು ಅನುಭವಿಸಿದ ಕಾರಣ ಇನ್ನು ಅದನ್ನು ಬಿಡುವುದಕ್ಕೆ ಮನಸ್ಸು ಬರುವುದಿಲ್ಲ ಅಷ್ಟೇ. ಈ ಕೃಷಿಯ ಅಂದ್ರೆ ಕೂಲಿ ಆಳುಗಳ ಕೊರತೆಯೋ ಅಥವಾ ಈ ಯಾಂತ್ರೀಕರಣದ ಒಂದು ಲಾಭವನ್ನು ಯಾಕೆ ಪಡೆಯಬಾರದು, ಈ ರೀತಿ ಆಲೋಚನೆಗಳು ಬಂದಿದೆಯೋ ಹೇಗೆ? ಅಂದ್ರೆ ಯಂತ್ರೀಕರಣದಿಂದ ಉಪಯೋಗ ಪಡೆಯಲಿಕ್ಕೆ ಸಾಧ್ಯ ಉಂಟು ಇಲ್ಲಂತಲ್ಲ, ಆದ್ರೆ ಅದಕ್ಕೂ ಕೂಲಿ ಆಳುಗಳು ಬೇಕೇ ಬೇಕು. ಬರೀ ಯಂತ್ರೀಕರಣ ಇದ್ದರೆ ಸಾಕಾಗುದಿಲ್ಲ, ಯಾಕೆಂದ್ರೆ ಅದರ ಹಿಂದಿಗೆ ಮನುಷ್ಯನೊಬ್ಬ ಅಳವಡಿಸುವುದಕ್ಕೆ ಬೇಕೇ ಬೇಕು. ಆದ ಕಾರಣ ನಮ್ಮಿಂದಲೇ ಸಾಧ್ಯವಿದ್ದರೆ ಅದರಲ್ಲಿ ಲಾಭದಾಯಕ ಉಂಟು. ನನ್ನ ತಂದೆಯವರು ಕಾಲದಲ್ಲಿ ಅಡಿಕೆಗೆ 12 ರೂಪಾಯಿ 15 ರೂಪಾಯಿ ಕೆಜಿಗೆ ಇತ್ತು ಅಡಿಕೆಗೆ. ಆ ಅಡಿಕೆ ಬೆಲೆ ಈಗ 500, 400, 350 ಕಾಲಕ್ಕೆ ಮುಟ್ಟಿದೆ ಈಗ ಕಾಲಘಟ್ಟದಲ್ಲಿ. ಆ ಕಾಲದಲ್ಲಿ ಇದ್ದದ್ದು ಬರೀ 12 ರೂಪಾಯಿ, 12, 15 ರೂಪಾಯಿ, 17 ರೂಪಾಯಿಗೆ ನಾನು ಸಹ ಸಣ್ಣದಿರುವಾಗ ನನ್ನ ಅನುಭವದಲ್ಲಿ ಮಾರಿದ್ದುಂಟು. ಹಾಗಾಗಿ ಈಗ ಏನಂದ್ರೆ ಏನು ಯಾವ ಕೃಷಿ ಮಾಡದಿದ್ರು ಕಟ್ಟಕಡೆಗೆ ನಾವು ತೆಂಗಿನ ಸಸಿ ಇಟ್ಟರೆ ನನಗೆ ಎದರಕ್ಕಿಲ್ಲ ಎಂಬ ಒಂದು ಕೃಷಿಕರಲ್ಲಿ ಭಾವನೆ ಉಂಟು. ಆದ್ರೆ ಅದರಲ್ಲಿ ಲಾಭ ಎಷ್ಟು ನಷ್ಟ ಎಷ್ಟು ಎಂಬುದನ್ನು ಅದರ ಲಾಭ ಕಾಣುವುದಕ್ಕೆ ಸಾಧ್ಯವಾಗ್ತದೆ ಅಷ್ಟೇ. ಮಂಜುನಾಥರೇ, ನಿಮ್ಮ ಅನುಭವದಲ್ಲಿ ಹೇಳಿ, ಈಗ ಕೃಷಿ ಅಂತ ಹೇಳಿದ್ರೆ ಕೆಲವರು ಈಗ ತೋಟಗಾರಿಕೆ ಬೆಳೆಗಳಿರಬಹುದು, ಈಗ ಅಡಿಕೆ ಇರಬಹುದು, ತೆಂಗು ಇರಬಹುದು, ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಏಕ ಕೃಷಿಯನ್ನೇ ಒಂದು ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ಇದರಲ್ಲಿ ಉಪ ಬೆಳೆಗಳನ್ನು ಮಾಡುವಂತದ್ದು, ಎಡೆ ಬೆಳೆಗಳನ್ನು ಬೆಳೆಸುವಂತದ್ದು, ಈ ರೀತಿಯ ಪ್ರಯೋಗ ನೀವು ಮಾಡಿದ್ದೀರಾ ಅಥವಾ ಈ ನಿಟ್ಟಿನಲ್ಲಿ ನಿಮ್ಮ ಅನುಭವ ಏನು? ಉಪ ಬೆಳೆಗಳನ್ನು ನಾನು ಒಳ್ಳೆ ಮೆಣಸು ನನ್ನ ತೋಟದಲ್ಲಿ ಬೆಳೆಸಿದ್ದು 1 ಎಕರೆಯಲ್ಲಿ ಇತ್ತು. ಈ ಕಾಲದಲ್ಲಿ ಅದೆಲ್ಲ ಅದಕ್ಕೂ ಕೂಡ ರೋಗದ ಬಾಧೆ ಜಾಸ್ತಿ ಆದ ಕಾರಣ ಅದೆಲ್ಲ ಸತ್ತು ಹೋಗಿದೆ. ಆದ ಕಾರಣ ಯಾವುದು ಮಾಡಿದ್ರು ಅದು ಕಷ್ಟದಾಯಕವಾದಂತ ಕಾಲವೇ ಈಗ ಮೀರಿ ಬಂದಿದೆ. ಆದ್ರೂ ಕೂಡ ಅದನ್ನು ಬಿಡುವುದಕ್ಕೆ ನಮ್ಮಿಂದ ಮನಸ್ಸು ಬರುವುದಿಲ್ಲ. ಆದ ಕಾರಣ ಅದನ್ನು ಆದಷ್ಟು ಮುಂದುವರಿಸುವುದಕ್ಕೆ ನಮ್ಮ ಮಕ್ಕಳಿಗೆ ಆ ದಾರಿಯನ್ನು ನಾವು ತೋರಿಸುತ್ತಾ ಇದ್ದೇವೆ. ಎಲ್ಲರೂ ಅದನ್ನೇ ಅನುಭವಿಸಿ ಬರುವುದು, ಇದ್ದದ್ದನ್ನು ಜಾಗವನ್ನು ಪಾಳು ಮಾಡದೆ ಅದನ್ನು ಒಳ್ಳೆಯ ರೀತಿಯಾಗಿ ಅನುಸರಿಸಿ ಮಕ್ಕಳಿಗೆ ಅದನ್ನು ಪಾಠ ಮಾಡಿ ಕಳುಹಿಸುವುದು ಒಳ್ಳೆಯ ಅಭಿಪ್ರಾಯ ಅಂತ ನನ್ನ ಅನಿಸಿಕೆ. ಕೆವಿಕೆ ಬ್ರಹ್ಮಾವರದ ವಿಜ್ಞಾನಿ ಡಾಕ್ಟರ್ ಚೈತನ್ಯ. ನಾಡಿನ ಸಮಸ್ತ ರೈತರಿಗೆ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ರೈತ ಮಿತ್ರರೇ, ಕೃಷಿ ಲಾಭದಾಯಕವಾಗಬೇಕಾದರೆ ಕೃಷಿಯಲ್ಲಿ ಸಾಧ್ಯವಾದಷ್ಟು ಹೊಸ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕತೆ ಅಳವಡಿಸಿಕೊಳ್ಳಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರೈತರು ಕೃಷಿಯಿಂದ ವಿಮುಕ್ತರಾಗುತ್ತಿರುವುದಕ್ಕೆ ಕಾರಣ ಕೃಷಿಯಲ್ಲಿ ಅವರು ಅನುಭವಿಸುತ್ತಿರುವ ಆರ್ಥಿಕ ನಷ್ಟ. ಬದಲಾಗುತ್ತಿರುವ ಹವಾಮಾನ ವೈಪರೀತ್ಯ, ರೋಗ ಕೀಟಗಳ ಬಾಧೆ, ಇನ್ನಿತರ ಸಮಸ್ಯೆಗಳಿಂದ ನಿರ್ದಿಷ್ಟವಾದ ಇಳುವರಿ ಪಡೆಯುವಲ್ಲಿ ರೈತ ವಿಫಲನಾಗುತ್ತಿದ್ದಾನೆ. ಕೃಷಿ ಕಾರ್ಮಿಕರ ಕೊರತೆ ಹಾಗೂ ಅಧಿಕ ಕಾರ್ಮಿಕರ ಕೂಲಿ ವೆಚ್ಚದಿಂದ ಕೃಷಿಯಿಂದ ಲಾಭ ಕಡಿಮೆಯಾಗಿರುವುದಂತೂ ಸತ್ಯದ ಸಂಗತಿ. ಇಷ್ಟೆಲ್ಲ ಹಿನ್ನಡೆಯನ್ನು ರೈತರು ಕೃಷಿಯಲ್ಲಿ ಅನುಭವಿಸುತ್ತಿರುವ ಈ ದಿನಗಳಲ್ಲಿ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಹಾಗೂ ವೈಜ್ಞಾನಿಕತೆ ಅಳವಡಿಸಿಕೊಂಡಲ್ಲಿ ಕೃಷಿ ಲಾಭದಾಯಕವಾಗಬಹುದು ಎಂಬುದು ನನ್ನ ಅನಿಸಿಕೆ. ಆ ಪ್ರದೇಶದ ವಾತಾವರಣಕ್ಕೆ ಸೂಕ್ತವಾದ ಬೆಳೆಯ ತಳಿಯನ್ನು ಸಂಶೋಧನಾ ಕೇಂದ್ರಗಳು ಶಿಫಾರಸು ಮಾಡಿರುತ್ತಾರೆ. ಇದನ್ನು ಅರಿತ ರೈತರು ಶಿಫಾರಸು ಮಾಡಿರುವ ತಳಿಯನ್ನು ಸಾಗುವಳಿ ಮಾಡಿದ್ದಲ್ಲಿ ಹವಾಮಾನ ವೈಪರೀತ್ಯದಿಂದ ಆಗುವ ನಷ್ಟವನ್ನು ರೈತರು ಸರಿಪಡಿಸಿಕೊಳ್ಳಬಹುದು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಶಿಫಾರಸು ಮಾಡಿರುವ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಅನಗತ್ಯವಾಗಿ ತಗಲುವ ರಸಗೊಬ್ಬರಗಳ ಖರೀದಿಯ ವೆಚ್ಚವನ್ನು ಕಡಿಮೆಗೊಳಿಸಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನ್ಯೂನತೆ ಇರುವ ಪೋಷಕಾಂಶಗಳನ್ನು ಬೆಳೆಯ ಅನುಸಾರವಾಗಿ ಶಿಫಾರಸು ಮಾಡುವುದು, ಆ ಪ್ರದೇಶಕ್ಕೆ ಹೊಂದಿಕೊಳ್ಳುವ ಮತ್ತು ಲಾಭದಾಯಕವಾಗುವ ಸೂಕ್ತ ಕೃಷಿ ಸಮಗ್ರ ಕೃಷಿ ಘಟಕವನ್ನು ಸ್ಥಾಪಿಸಲು ನಿರ್ದಿಷ್ಟ ಮಾಹಿತಿಯನ್ನು ನೀಡುವುದು, ಬೆಳೆಗಳ ವಿವಿಧ ಹಂತಗಳಲ್ಲಿ ಬಾಧಿಸುವ ರೋಗ ಮತ್ತು ಕೀಟ ನಿರ್ವಹಣೆ ಕುರಿತು ಮಾಹಿತಿ ನೀಡುವುದು, ಬೆಳೆ ಕಟಾವಾದ ನಂತರ ಸೂಕ್ತ ಕೊಯ್ಲೋತ್ತರ ತಂತ್ರಜ್ಞಾನ ಮತ್ತು ಮೌಲ್ಯವರ್ಧನೆ ಕುರಿತು ಮಾಹಿತಿ ನೀಡಿ ರೈತರಿಗೆ ಹೆಚ್ಚಿನ ಲಾಭ ಪಡೆಯುವಲ್ಲಿ ಕೃಷಿ ವಿಜ್ಞಾನಿಗಳು ಸಹಕಾರಿಯಾಗಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದಿರುವ ಸೆಕೆಂಡರಿ ಅಗ್ರಿಕಲ್ಚರ್ ಅಡಿಯಲ್ಲಿ ಬರುವ ಜೇನು ಸಾಕಾಣಿಕೆ, ಅಣಬೆ ಕೃಷಿ, ಜೈವಿಕ ಗೊಬ್ಬರಗಳ ಘಟಕ, ನರ್ಸರಿ ಇತ್ಯಾದಿ ಚಟುವಟಿಕೆಗಳಿಗೆ ಬೇಕಾಗುವ ಜ್ಞಾನವನ್ನು ರೈತರಿಗೆ ತರಬೇತಿ ಮುಖಾಂತರ ತಿಳಿಯಪಡಿಸುವುದು ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳ ಕಾರ್ಯಕ್ರಮಗಳಾಗಿರುತ್ತದೆ. ಈ ರೀತಿಯಾಗಿ 10 ಹಲವು ಕಾರ್ಯಚಟುವಟಿಕೆಗಳಲ್ಲಿ ಈ ಸಂಸ್ಥೆಗಳು ರೈತರೊಂದಿಗೆ ಭಾಗಿಯಾಗಿ ರೈತರ ಏಳಿಗೆಗಾಗಿ ಶ್ರಮಿಸುತ್ತಿದೆ. ಇದಲ್ಲದೆ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿರುವ ಹವಾಮಾನ ಮಾಹಿತಿ ಕೇಂದ್ರಗಳಿಂದ ವಿವಿಧ ಮಾಧ್ಯಮಗಳ ಮೂಲಕ ಬಿತ್ತರಿಸುವ ಹವಾಮಾನ ಮುನ್ಸೂಚನೆಯಿಂದ ರೈತರ ಬೆಳೆ ಕಟಾವಾಗಿರಬಹುದು ಅಥವಾ ಇತರೆ ಕೃಷಿ ಕಾರ್ಯಗಳಾಗಿರಬಹುದು ಕುರಿತು ಮುಂಜಾಗ್ರತಾ ಕ್ರಮಗಳನ್ನು ರೈತರು ಅಳವಡಿಸಿಕೊಂಡಿರುವುದರಿಂದ ಅಥವಾ ಅಳವಡಿಸಿಕೊಳ್ಳುವುದರಿಂದ ಹವಾಮಾನದಿಂದ ಆಗುವ ಬೆಳೆ ನಷ್ಟವನ್ನು ತಡೆಗಟ್ಟಬಹುದು. ಉತ್ತಮ ಗುಣಮಟ್ಟದ ಸುಧಾರಿತ ತಳಿಗಳನ್ನು, ಬಿತ್ತನೆ ಬೀಜ ಹಾಗೂ ತೋಟಗಾರಿಕಾ ನರ್ಸರಿ ಸಸಿಗಳು, ಕಸಿ ಗಿಡಗಳು ನಾಟಿ ಕಾಲಕ್ಕೆ ಅನುಗುಣವಾಗಿ ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ರೈತರು ಪಡೆಯಬಹುದು. ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಬಂಧಿತ ಇಲಾಖೆಗಳಿಂದ ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನಗಳನ್ನು ರೈತರು ಪಡೆಯಬೇಕಾಗಿ ನಿಮ್ಮಲ್ಲಿ ಕೋರಿಕೊಳ್ಳುತ್ತಿದ್ದೇನೆ. ಭತ್ತದ ಕೃಷಿಕ ಚಂದ್ರಹಾಸ ಪೂಜಾರಿಯವರು ತಮ್ಮ ಮಾತುಗಳಲ್ಲಿ, ಕಿಸಾನ್ ದಿವಸ್ನ ಸಂದರ್ಭದಲ್ಲಿ ನಮಗೆ ಮಾತಿಗೆ ಸಿಕ್ಕವರು ಉಳ್ಳಾಲ ತಾಲೂಕು ಕುರ್ನಾಡು ಗ್ರಾಮದ ಬೀಜಮಾರು ಮನೆಯ ಚಂದ್ರಹಾಸ ಪೂಜಾರಿಯವರು. ಅವರಲ್ಲಿ ಭತ್ತದ ಕೃಷಿಯ ಬಗ್ಗೆ ಭತ್ತದ ಉತ್ಸಾಹ ಕಂಡು ತುಂಬಾ ಖುಷಿಯಾಗ್ತಾ ಇದೆ. ಬೇರೆ ಕೃಷಿಯನ್ನು ಕೂಡ ಅವರು ಅವಲಂಬಿಸಿಕೊಂಡು ಇದ್ದಾರೆ. ಈಗ ಅವರನ್ನ ಮಾತಾಡಿಸೋಣ, ಅವರ ಅನುಭವಗಳು, ಅವರ ನೋವು ನಲಿವಿನ ಬಗ್ಗೆ ಕೃಷಿ ವಿಚಾರದಲ್ಲಿ ತಿಳಿಯೋಣ. ಚಂದ್ರಹಾಸ ಪೂಜಾರಿಯವರಿಗೆ ನಮಸ್ಕಾರ. ನಾನು ಈಗ ಭತ್ತದ ಕೃಷಿಯನ್ನು ಅವಲಂಬಿಸಿಕೊಂಡು ಬಂದಿದ್ದೇನೆ. ಯಾಕೆಂದರೆ 3 ವಿಧವಾಗಿ ಮಾಡಿದ್ದೇವೆ ನಾವು, ಎಣೆಯಲ್ಲಿ ಸುಗ್ಗಿ ಕೊಳಕೆ ಅಂತ. ಅದರಲ್ಲಿ ಎಣೆಯ ಬೆಲೆಯನ್ನು ನೀರಿನ ಆಶ್ರಯದಿಂದ ಮಾಡ್ತಾ ಇದ್ದೇವೆ. ಆ ನಂತರ ಸುಗ್ಗಿಯನ್ನು ಮಾಡುವುದಿಲ್ಲ, ಈಗ ಕೊಳಕೆ ಅಂತ. ಈಗ ನಮಗೆ ಬೋರ್ವೆಲ್ ಮುಖಾಂತರವಾಗಿ ನೀರು ಸಿಕ್ಕಿದೆ, ಆದ ಕಾರಣ ಈ ಕೊಳಕೆ ಸಾಗುವಳಿಯನ್ನು ಮಾಡುತ್ತಾ ಇದ್ದೇನೆ. ಇದರಲ್ಲಿ ಎಣೆಯಲ್ಲಿ ಅಷ್ಟು ನಮಗೆ ಇಳುವರಿ ತೋರುವುದಿಲ್ಲ. ಈ ಕೊಳಕೆಯಲ್ಲಿ ಇಳುವರಿ ಸ್ವಲ್ಪ ಜಾಸ್ತಿ ಅಂತ ಗೊತ್ತಾದ ಮೇಲೆ ಕೊಳಕೆ ಸಾಗುವಳಿಯನ್ನು ಮಾಡುತ್ತಾ ಇದ್ದೇನೆ. ಅದರಿಂದ ಎನೆಲ್ನಲ್ಲಿ ತೊಂದರೆಗಳು ಕಂಡಬಟ್ಟೆ ಬರುತ್ತಾ ಉಂಟು. ಒಂದು ಸಂದರ್ಭದಲ್ಲಿ ಮಳೆ ಜಾಸ್ತಿ ಆದರೆ, ಒಂದು ಸಂದರ್ಭದಲ್ಲಿ ಈ ಬಂಬುಚ್ಚಿ ಅಂತ ಒಂದು ಕೀಟ ಉಂಟು, ಅದು ಬಂದು ಎಲ್ಲಾ ತರದ, ಮತ್ತೆ ಅಂದ್ಯ ಕಾಟ, ಈ ತರತರದ ಕಾಟಗಳು ಎನೆಲ್ನಲ್ಲಿ ಕಾಡುತ್ತಾ ಇದೆ. ಮತ್ತೆ ನವಿಲು ಹೇಗೂ ಬರ್ತಾ ಉಂಟು. ಕೊಳಕೆಯಲ್ಲಿ ಹಾಗೆ ಅಲ್ಲ, ಮಳೆ ಆಶ್ರಯ ಇದು ಇಲ್ಲ, ಬಿದ್ದು ಹೋಗುದಿಲ್ಲ, ಬಂಬುಚ್ಚಿ ಉಂಟು ಹೇಗೂ, ಅಂದ್ಯ ಅಷ್ಟು ಇದು ಬರುವುದಿಲ್ಲ. ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡುತ್ತಾ ಇದ್ದೇವೆ. ಆದ್ದರಿಂದ 2 ಸಾಗುವಳಿಯನ್ನು ಮಾಡಿ ನನಗೆ ಸಂತೋಷ ಉಂಟು. ಯಾಕೆಂದರೆ ಭತ್ತದ ಕೃಷಿ ಅಂದರೆ ಅಷ್ಟು ನಮಗೆ ಹಿರಿಯವರಿಂದ ಮಾಡಿಕೊಂಡು ಬಂದಂತಹ ಸಾಗುವಳಿ. ಅದೇ ಪ್ರಕಾರ ನಾನು ಕೂಡ ಸಾಗುವಳಿಯನ್ನು ಮಾಡುತ್ತಾ ಇದ್ದೇನೆ. ಸಾಗುವಳಿ ಮಾಡುವುದು ಅದರ ಎಡೆಯಲ್ಲಿ ಸ್ವಲ್ಪ ತೋಟ, ಅದರ ಎಡೆಯಲ್ಲಿ ಬಾಳೆ ಮತ್ತೆ ಕರಿಮೆಣಸು ಇದೆಲ್ಲ ಮಾಡುತ್ತಾ ಇದ್ದೇನೆ. ಮತ್ತೆ ಸ್ವಲ್ಪ ನನಗೆ ಬೇಕಾದ ಮನೆಗೆ ಬೇಕಾದದ್ದು ತರಕಾರಿ ಇದನ್ನು ಮಾಡುತ್ತಾ ಇದ್ದೇನೆ. ಇಷ್ಟು ನನ್ನದು ಸಾಗುವಳಿಯಲ್ಲಿ ಉತ್ತೇಜನ ಕೊಡುತ್ತಾ ಇದ್ದೇನೆ ನಾನು. ಈಗ ಕೃಷಿ ಬದುಕು ನಿಮಗೆ ಒಂದು ರೀತಿಯ ಸಂತೋಷ ಮತ್ತು ಜೀವನಕ್ಕೆ ಒಂದು ಆಶ್ರಯ ಕೊಟ್ಟಿದೆ ಅಂತ ಹೇಳ್ತೀರಾ? ಕೃಷಿ ಬದುಕಿನಲ್ಲಿ ಆಶ್ರಯ ಕೊಟ್ಟಿದೆ ನನಗೆ. ಈ ಮಳೆಗಾಲದಲ್ಲಿ, ಇಂದಿನ ಕಾಲದಲ್ಲಿ ಊಟ ಮಾಡ್ಲಿಕ್ಕೆ ಅಕ್ಕಿ ಕಷ್ಟ ಆಗ್ತಿತ್ತು, ಆ ಕಾಲದಲ್ಲಿ ಇದು ಗೇಣಿ ಕೊಡ್ಲಿಕ್ಕೆ ಇತ್ತು, ಈಗ ಅದು ತೊಂದರೆ ಇಲ್ಲ. ಆದ್ದರಿಂದ ಅದು ಒಂದು ನನಗೆ ಉಪಯುಕ್ತವಾಗಿದೆ. ಮತ್ತೆ ಬೈಹುಲ್ಲು ಕೂಡ ಹಾಗೆ, ನಮಗೆ ದನ ಉಂಟು, ದನ ಇದ್ದ ಕಾರಣ ಬೈಹುಲ್ಲು ಕೂಡ ನನಗೆ ಪ್ರಯೋಜನ ಆಗ್ತದೆ. ಆದ್ದರಿಂದ ಕೃಷಿ ಬದುಕು ನನಗೆ ಸಂತೋಷ ಕೊಟ್ಟಿದೆ. ಈಗ ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಈಗ ಗದ್ದೆಗಳಿಗೆ ಈಗ ಹಟ್ಟಿ ಗೊಬ್ಬರ ಬೇಕಾಗ್ತದೆ, ತೋಟಕ್ಕೂ ಕೂಡ. ಈ ನಿಟ್ಟಿನಲ್ಲಿ ನಿಮ್ಮ ಹೈನುಗಾರಿಕೆ ಅಥವಾ ಒಂದು ಪಶು ಸಾಕಣೆ ಇದೆಯಾ? ಹೇಗೆ ಹೈನುಗಾರಿಕೆ ಅಂದರೆ ನನಗೆ ತೋಟಕ್ಕೆ ಗೊಬ್ಬರ ಬೇಕಾಗ್ತದೆ, ಗದ್ದೆಗೆ ಕೂಡ ಗೊಬ್ಬರ ಬೇಕಾಗ್ತದೆ, ಮತ್ತೆ ತರಕಾರಿ ಮಾಡಿದ್ರೂ ಕೂಡ ನನಗೆ ಗೊಬ್ಬರ ಬೇಕಾಗ್ತದೆ. ಅಷ್ಟು ಮಾತ್ರವಲ್ಲ, ನಾನು ಗೋಬರ್ ಗ್ಯಾಸ್ ಕೂಡ ನಾನು ಮಾಡಿದ್ದೇನೆ. ಹಾಲು ಉಂಟು, ಕರೆಯುವ ಉಂಟು, ಅದನ್ನು ದಿಪ್ಪಕ್ಕೆ ಹಾಕ್ತಾ ಇದ್ದೇನೆ, ಒಳ್ಳೇದುಂಟು ನನಗೆ. ಒಂದು ರೀತಿಯಲ್ಲಿ ಸಮಗ್ರ ಕೃಷಿಯನ್ನು ನೀವು ಕೈಗೊಂಡ ಹಾಗೆ ಕಾಣ್ತಾ ಇದೆ. ಈಗ ನಿಮ್ಮ ಗದ್ದೆ ಕೂಡ ಸಿದ್ಧವಾಗಿದೆ, ಹದಗೊಳಿಸಿ ಇಟ್ಟಿದ್ದೀರಿ, ಅಲ್ಲಿ ಟಿಲ್ಲರ್ ಕೂಡ ನಿಲ್ಲಿಸಿದಿರಿ, ನಡುವೆ ಅಂಗಳದಲ್ಲಿ ಈಗ ನೇಜಿಯ ಒಂದು ಕಳ ಕೂಡ ಇದೆ. ಇದೆಲ್ಲ ಏನು ಸಿದ್ಧತೆ ಮಾಡ್ತಾ ಇದ್ದೀರಿ? ಈಗ ಇದರಲ್ಲಿ ನಾಲ್ದು ಸಂಕ್ರಮಣ ಆದ ಕೂಡಲೇ ನನಗೆ ನಾಟಿ ಮಾಡಬೇಕೆಂಬ ಆಸೆ ಉಂಟು, ಅದಕ್ಕೋಸ್ಕರ ನಾನು ನೇಜಿ ಹಣ್ಣು ಹಾಕಿದ್ದೇನೆ. ಈಗ ನೇಜಿ ಹಣ್ಣು ಹಾಕಿದರೆ ನೇಜಿಗೆ ದಿನ ಆದ ಕೂಡಲೇ ಗದ್ದೆ ಉಳುಮೆ ಆಗ್ಬೇಕು. ಗದ್ದೆ ಉಳುಮೆ ಆಗಿ ಅದು ಇಷ್ಟು ದಿನ ಬೇಕಂತ ಒಂದು ಕ್ರಮ ಉಂಟು, ಅಷ್ಟು ದಿನ ಇಲ್ಲದಿದ್ದರೆ ಗದ್ದೆಯಲ್ಲಿ ನೀರು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ಈಗ ಬೇಗ ಉಳುಮೆ ಮಾಡಿದ್ದೇನೆ. ಉಳುಮೆ ಮಾಡಿ ಅದಕ್ಕೆ ಪುಣಿ ಅಂತ ಉಂಟು, ಅದಕ್ಕೆ ಮಣ್ಣೆಲ್ಲ ಇಡ್ಲಿಕ್ಕೆ ಉಂಟು. ಆದ ಕಾರಣ ಅದು ಎಲ್ಲ ಆಗ್ಬೇಕಾದ್ರೆ ಒಂದು 10 ದಿವಸಕ್ಕಿಂತ ಮುಂಚೆ ಗದ್ದೆ ಉಳುಮೆ ಆಗ್ಬೇಕು. ಅದು ಉಳುಮೆ ಆದ ಮೇಲೆ ಅದು ಬೇಕಾದಷ್ಟು ಅದೊಂದು ಅದಗೊಂಡ ಅಂತ ಆಗುತ್ತದೆ. ಅದಕ್ಕೋಸ್ಕರ ನಾನು ಈಗ ಇಷ್ಟು ಬೇಗ ನಾನು ಗದ್ದೆಯನ್ನು ಉಳುಮೆ ಮಾಡಿದ್ದೇನೆ. ಈಗ ನಿಮ್ಮಲ್ಲಿ ಕಾಣುವಂತದ್ದೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ಹೆಚ್ಚಿನವರು ಕೂಡ ಈ ಭತ್ತದ ಕೃಷಿಯನ್ನು ಕೈಬಿಟ್ಟಿದ್ದಾರೆ, ಮತ್ತು ಇದ್ರೂ ಕೂಡ ವಿರಳವಾಗಿ ಅಲ್ಲಲ್ಲಿ ಒಂದೆರಡು ನಿದರ್ಶನಗಳು ಸಿಗ್ತವೆ. ನೀವು ಭತ್ತದ ಕೃಷಿಯನ್ನು ಸತತವಾಗಿ ಮಾಡಿಕೊಂಡು ಬಂದಿದ್ದೀರಿ, ಈಗ ಈ ಕ್ಷಣ ನೋಡಿದ್ರು ಭತ್ತದ ಕೃಷಿಗೆ ಸಿದ್ಧತೆ ನಡೆಯುತ್ತದೆ, ಇದರ ಹಿನ್ನೆಲೆ ಏನು ಮತ್ತು ನಿಮಗೆ ಈ ಪ್ರೇರಣೆ ಅಥವಾ ಆಸಕ್ತಿ ಏನು? ನನಗೆ ಭತ್ತದ ಕೃಷಿ ಅಂದರೆ ಪೂರ್ವಜರಿಂದ ಮಾಡಿಕೊಂಡು ಬಂದದ್ದು, ಅದು ನನಗೆ ಮನಸ್ಸಿಗೆ ಮುದ ಕೊಟ್ಟಿದೆ. ಮನೆಯವರು ಕೂಡ ಹಾಗೆ ನಮಗೆ ಬೇಕಾದಾಗೆ ನಮಗೆ ಪ್ರೇರಣೆ ಕೊಡ್ತಾ ಇದ್ದಾರೆ. ಅವರು ಈಗ ಕೇಯುವಲಿಕ್ಕೆ ನಾಟಿ ಮಾಡ್ಲಿಕ್ಕೆ ಜನ ಎಲ್ಲ ಬರ್ತಾರೆ, ಅವರಿಗೆ ಚಹಾ ಆಗ್ಬೇಕು, ಊಟ ಆಗ್ಬೇಕು, ಮತ್ತೆ ಅವರಿಗೆ ಸ್ವಲ್ಪ ಟೈಮ್ ಸಿಕ್ಕಿದರೆ ಗದ್ದೆಗೆ ಇಳಿದು ಬೇಕಾದಂತ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ನನಗೆ. ಈಗ ಭತ್ತದಲ್ಲಿ ಯಾವ ತಳಿಯನ್ನು ನೀವು ಆಯ್ಕೆ ಮಾಡಿದ್ರಿ, ಮತ್ತು ಈ ನಿಟ್ಟಿನಲ್ಲಿ ನೀವು ಏನು ಕೃಷಿ ವಿಜ್ಞಾನಿಗಳದ್ದು ಅಥವಾ ಯಾರಾದರೂ ಅನುಭವಿಗಳ ಅವರಿಂದ ಮಾಹಿತಿ ಪಡೆದು ಇಂತಹದ್ದೇ ನಿರ್ದಿಷ್ಟ ತಳಿ ಅಂತ ಇಲ್ಲಿ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಒಂದು ಊರಿನ ಮಟ್ಟದಲ್ಲೇ ಈ ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಹೇಗೆ? ನನಗೆ ಇಂದಿನ ಅವರು ನನ್ನ ದಣಿಯ ಅವರು ಹೇಳಿದ್ದಾರೆ, ಎಣಲಿ ಸಾಗುವಲ್ಲಿಗೆ ಶಕ್ತಿ ಬೆಲೆ ಮಾಡಬೇಕು, ಅದರಲ್ಲಿ ಒಳ್ಳೆ ಭತ್ತ ಬರ್ತದೆ, ಇಳುವರಿ ಬರ್ತದೆ, ಅದು ಊಟಕ್ಕೆ ಕೂಡ ಅಕ್ಕಿ ಒಳ್ಳೇದು, ಈ ಮಣ್ಣಿಗೆ ಅದು ಹೊಂತದೆ, ಈ ಮಣ್ಣಿಗೆ ಅದು ಹೊಂದಿಕೊಂಡಿದೆ. ಮತ್ತೆ ಸುಗ್ಗಿಗೆ ಅದು ಈಗ ಇಲ್ಲ, ಇರುವ ಅಂತ ಒಂದು ಬಿದೆ ಇದುಂಟು, ಅದು ಮಾಡಿಕೊಂಡಿದ್ರು. ಈಗ ಕೊಲಕ್ಕೆಗೆ ಬಿಳಿ ಜಯ ಅಂತ ಉಂಟು, ಅದನ್ನು ನಾನು ಹೊಂದಿಕೊಂಡು ಈಗ ಕೆಲವು ವರ್ಷದಿಂದ ಅದನ್ನೇ ಮಾಡಿಕೊಂಡು ಬರ್ತಾ ಇದ್ದೇನೆ. ಅದರಿಂದ ಏನು ತೊಂದರೆ ಇಲ್ಲ, ಇಳುವರಿ ಕೂಡ ನನಗೆ ಉಂಟು, ಬೇಕಾದಷ್ಟು ಉಂಟು, ಅದರಿಂದ ಅದನ್ನೇ ಮಾಡಿಕೊಂಡು ಬಂದಿದ್ದೇನೆ. ಈಗ ದೇಶ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕೂಡ ಒಂದು ಏನು ಈ ಕೃಷಿಗೆ ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸುವಂತಹ ಪ್ರಕ್ರಿಯೆ, ಇದಕ್ಕೆ ಪ್ರೇರಣೆ ಎಲ್ಲ ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ನಿಮ್ಮಲ್ಲಿ ಈ ಕೃಷಿಗೆ ಒಂದು ರೀತಿಯ ಯಾಂತ್ರೀಕರಣ ಯಾವ ರೀತಿಯಲ್ಲಿ ಅನ್ವಯಿಸಿಕೊಂಡಿದ್ದೀರಿ? ಈಗ ಟಿಲ್ಲರ್ ಕಾಣುತ್ತದೆ, ಬೇರೆ ಯಾವ ರೀತಿಯಲ್ಲಿ ನೀವು ಆಧುನಿಕ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದನ್ನು ಅಳವಡಿಸಿಕೊಂಡಿದ್ದೀರಿ ಕೃಷಿಯಲ್ಲಿ? ಹಿಂದಿನ ಕಾಲದಲ್ಲಿ ಎತ್ತು ಇತ್ತು ನಮ್ಮ ಹತ್ರ, ಕೋಣ ಇತ್ತು, ಅವು ಹೋರಿತ್ತು, ಇದರಲ್ಲಿ ನಾಟಿ ಮಾಡಿಕೊಂಡು ನಾವು ಬೇಕಾದಷ್ಟು ಸಾಗುವಳಿಯನ್ನು ಮಾಡಿಕೊಂಡು ಬಂದಿದ್ದೇವೆ. ಆ ನಂತರ ನಮಗೆ ಕೋಣ ಸಾಗ್ಲಿಕ್ಕೆ ಕಷ್ಟ ಆಯ್ತು, ಹೋರಿ ಸಾಗ್ಲಿಕ್ಕೆ ಕಷ್ಟ ಆಯ್ತು, ಟಿಲ್ಲರ್ ಬಂತು ಆಧುನಿಕ ಯುಗದಲ್ಲಿ, ಟಿಲ್ಲರ್ ಅನ್ನು ತಗೊಂಡಿದ್ದೇವೆ. ಟಿಲ್ಲರ್ ಅನ್ನು ತಗೊಂಡ ನಂತರ ತೊಂದರೆ ಇಲ್ಲ, ಸ್ವಂತ ಟಿಲ್ಲರ್ ಅನ್ನು ತಗೊಂಡ ಮೇಲೆ ನನಗೆ ನನ್ನ ಗದ್ದೆ ಕೂಡ ನಾಟಿ ಮಾಡ್ತೇನೆ. ಬೇಕಾದ್ರೆ ಕೆಲವರು ಕೇಳ್ತಾರೆ, ಹೊರಗಡೆಗೆ ಹೋಗಿ ನಾನು ನಾಟಿ ಮಾಡಿ ಎಲ್ಲ ಕೊಡ್ತೇನೆ ನಾನು. ಆದ್ದರಿಂದ ಟಿಲ್ಲರ್ನ ವ್ಯವಸ್ಥೆಯು ಕೂಡ ನನಗೆ ಸಂತೋಷ ಕೊಡ್ತಾ ಉಂಟು. ಇದಕ್ಕೆ ಬರುವ ರೋಗ ಬಾಧೆ ಆಗಲಿ ಅಥವಾ ಅದಕ್ಕೆ ಮಾಡುವಂತಹ ಉಪಚಾರ ಆಗಲಿ, ಗೊಬ್ಬರ ಆಗಲಿ, ಮತ್ತು ನೀವು ಒಳ್ಳೆ ಮೆಣಸು ಕರಿಮೆಣಸು ಕೃಷಿ ಮಾಡ್ತಾ ಇದ್ದೀರಿ, ವೀಳ್ಯದೆಲೆ ಮಾಡ್ತಾ ಇದ್ದೀರಾ, ಮತ್ತೆ ತರಕಾರಿಯನ್ನು ಕೂಡ ನಿಮಗೆ ಬೇಕಾದಷ್ಟು ನೀವೇ ಬೆಳೆಯುತ್ತಾ ಇದ್ರೆ, ಈ ಎಲ್ಲ ನಿಟ್ಟಿನಲ್ಲಿ ನಿಮಗೆ ಒಂದಕ್ಕೊಂದು ಪೂರಕವಾಗಿ ಯಾವ ರೀತಿಯಲ್ಲಿ ಅದನ್ನು ನಿರ್ವಹಿಸ್ತೀರಿ ಅನ್ನೋದು? ನನಗೆ ಅಡಿಕೆ ಮರದಲ್ಲಿ ಸುರಿಗ ಬೇಸಿಗೆ ಕಾಲದಲ್ಲಿ ನೀರು ಹಾಕುವುದು, ಆಮೇಲೆ ಮಳೆಗಾಲದಲ್ಲಿ ಒಂದು ನಮಗೆ ತೊಂದರೆ, ಮಳೆ ಜಾಸ್ತಿ ಆದರೆ ಕೊಲೆ ರೋಗ ಬರ್ತದೆ. ಕೊಲೆ ರೋಗಕ್ಕೆ ಅದಕ್ಕೆ ಪೂರಕವಾಗಿ ಆ ಟೈಮ್ ಟೈಮ್ ಅದಕ್ಕೆ ಮದ್ದು ಬಿಡುವ ವ್ಯವಸ್ಥೆ ಮಾಡಬೇಕು. ಮದ್ದು ಬಿಡುವ ವ್ಯವಸ್ಥೆ ಮಾಡದಿದ್ದರೆ ಕೊಲೆ ರೋಗದಲ್ಲಿ ಎಲ್ಲ ಅಡಿಕೆ ಹೋಗ್ತದೆ. ಎಲ್ಲ ಅಡಿಕೆ ಹೋದರೆ ನಮಗೆ ಏನು, ಒಂದು ವರ್ಷ ಇಷ್ಟು ಕೆಲಸ ಮಾಡಿ ಏನು ಪ್ರಯೋಜನ ಇಲ್ಲ. ಈಗ ಮದ್ದು ಬಿಡುವುದು ಅಂತ ಹೇಳುವಾಗ ಕೆಲವು ಕಡೆಯಲ್ಲಿ ನಾವು ನೋಡ್ತೇವೆ, ಮದ್ದು ಬಿಡುವವರು ಬರಲಿಕ್ಕೆ ಅವರಿಗೆ ಏನು ದಮ್ಮ ಹಾಕಿ ಕಾಯಬೇಕು ಅನ್ನೋ ಪರಿಸ್ಥಿತಿ ಇದೆ. ನಿಮಗೆ ಇದು ಮದ್ದು ಬಿಡುವ ಕೆಲಸ ನಿಮಗೆ ಗೊತ್ತಿದೆ ಹೇಗೆ? ಮದ್ದು ಬಿಡುವ ವ್ಯವಸ್ಥೆ ನಾನು ಸಾಧಾರಣ ಸಾಲ ಬಿಟ್ಟು ಒಂದು 5 ವರ್ಷ ನಂತರ ಇದು ಅಡಿಕೆ ತೆಗೆಯುವುದು ಮದ್ದು ಬಿಡುವ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಈಗಲೂ ಕೂಡ ಮದ್ದು ಬಿಡುತ್ತಾ ಇದ್ದೇನೆ, ಅಡಿಕೆ ತೆಗೆಯಲಿಕ್ಕೆ ನನಗೆ ಆಗುದಿಲ್ಲ. ಅದನಂತರ ತಾಳಿ ಕೆಲಸ ಕೂಡ ನಾನು ಮಾಡ್ತಾ ಇದ್ದೇನೆ, ಸೇಂದಿ ತೆಗೆಯುವುದು, ಅದು ಕೂಡ ನನ್ನ ಕುಲಕಸಬಹುದು. ನಾನು 20 ವರ್ಷ ಸೇಂದಿ ತೆಗೆಯುವ ಕೆಲಸ ಕೂಡ ಮಾಡಿದ್ದೇನೆ. ಅದರ ಒಟ್ಟಿಗೆ ಗದ್ದೆ ಕೆಲಸ ಸಾಧಾರಣ 12 ಕಲಸೆ, ಇಷ್ಟು ಗದ್ದೆಯನ್ನು ನಾನು ಸಾಗುವಳಿ ಕೂಡ ಮಾಡಿಕೊಂಡು ಬಂದಿದ್ದೇನೆ. ಒಂದೇ ಕೈ ಅಂದ್ರೆ ನೀವು ಒಬ್ಬರೇ ಅದನ್ನು ನಿರ್ವಹಿಸ್ತಾರೆ? ಒಬ್ಬರೇ ಅಲ್ಲ, ಮನೆ ಮಂದಿ ಎಲ್ಲ. ಆ ಹೊತ್ತಿನಲ್ಲಿ ಅಪ್ಪ ಇದ್ರು, ತಮ್ಮ ಇದ್ರು, ಮತ್ತೆ ತಾಯಿ ಎಲ್ಲ ಇದ್ರು, ಅವರೊಟ್ಟಿಗೆ ಸೇರಿ ಇಷ್ಟೆಲ್ಲ ಸಾಗುವಳಿಯನ್ನು ಮಾಡಿಕೊಂಡು ಬಂದಿದ್ದೇನೆ. ಈಗ ಗದ್ದೆ ನಾಟಿಯನ್ನು ನೀವು ಮತ್ತು ಕೊಯ್ಲನ್ನು ಅದನ್ನು ಯಾಂತ್ರಿಕವಾಗಿ ಮಾಡ್ತಾ ಇದ್ರ ಅಥವಾ ನೀವು ಜನ ಬಳಸಿಕೊಂಡು ಮಾಡ್ತಾ ಇದ್ರ? ನಾನು ಯಾಂತ್ರಿಕ ಇದರಲ್ಲಿ ಮಾಡ್ಲೇ ಇಲ್ಲ ಇಷ್ಟರವರೆಗೆ. ನಾನು ಜನಗಳು ಸಿಗ್ತಾ ಇದ್ರೆ ನಾವು ನಾಲ್ಕು ಜನ ಗುಂಪು ಅದರಲ್ಲಿ ಇದ್ದಾರೆ. ಈಗ ತೋಟದ ಬೆಳೆಯ ಬಗ್ಗೆ ಬಂದಾಗ ಅಲ್ಲಿ ನಿಮಗೆ ಕಾಣುವಂತ ಸಮಸ್ಯೆಗಳು ಏನಿದೆ? ಈಗ ಅದೇ ಒಂದು ಕೊಲೆ ರೋಗ ಅಷ್ಟು, ಮತ್ತೆ ಅಷ್ಟು ಇದಿಲ್ಲ. ಬೇಸಿಗೆ ಕಾಲದಲ್ಲಿ ನೀರು ವ್ಯವಸ್ಥೆ ಮಾತ್ರ. ಬಾಳೆ ಕೃಷಿ ಮಾಡ್ತಾ ಇದ್ದೀರಿ, ಈ ಬಗ್ಗೆ ಹೇಳಿ. ಬಾಳೆ ಕೃಷಿಯಲ್ಲಿ ಕದಲಿ ಬಾಳೆಹಣ್ಣು, ಮತ್ತೆ ರಸಬಾಳೆ, ಮತ್ತೆ ನೇಂದ್ರ, ಆಮಂಡೆ ಬಾಳೆ, ಇಷ್ಟು ಬಾಳೆ ತಲಿ ಉಂಟು ನನ್ನ ಹತ್ರ. ತೊಂದರೆ ಇಲ್ಲ ಇಷ್ಟರವರೆಗೆ. ಅದರಲ್ಲಿ ಇಳುವರಿ ಏನು ಅಷ್ಟು ತೊಂದರೆ ಇಲ್ಲ, ಒಳ್ಳೆ ಕೃಷಿ ಬರ್ತಾ ಉಂಟು ನನಗೆ. ಅಡಿಕೆ ಕೃಷಿಯ ಬಗ್ಗೆ ಮಾತಾಡಿ. ಅಡಿಕೆ ಅಂದರೆ ನಮಗೆ ಒಂದು ವರ್ಷದಲ್ಲಿ ಸಾಕಿಕೊಂಡು ಬರುವಂತದ್ದು ಅಡಿಕೆ ಬೆಲೆ. ಅದರಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಕಷ್ಟ ಬಂದು ಅಡಿಕೆ ಆದರೆ ನಮಗೆ ಮನೆ ಮಂದಿಯನ್ನು ಸಾಕುವಂತ ಇದು ಇದು ಇಳುವರಿ ಅದು. ಈಗ ಕೆಲವರು ಭೂಮಿ ಅಂದ್ರೆ ಜಮೀನು ಇದ್ದವರು ಕೂಡ ಅದನ್ನು ಮಾರಾಟ ಮಾಡಿ ಅದನ್ನು ಒಂದು ಕಮರ್ಷಿಯಲ್ ವಾಣಿಜ್ಯಕವಾಗಿ ಯೋಚನೆ ಮಾಡಿ ಅದನ್ನು ಮಾರಿಬಿಟ್ಟು ಏನೋ ಸೈಟ್ ಮಾಡುವಂತದ್ದು, ಫ್ಲಾಟ್ ಕಟ್ಟುವಂತೆಲ್ಲ ಮಾಡುವಂತಹ ಯೋಚನೆಗಳಿಗೆ ಬರ್ತಾ ಇವೆ ಕೆಲವರಿಗೆ. ಆದ್ರೆ ನಿಮ್ಮ ಒಂದು ಮನಸ್ಸಲ್ಲಿ ಏನಿದೆ, ಇಂಥ ಈ ಭೂಮಿಯನ್ನು ಹೇಗೆ ಮುಂದುವರಿಸಬೇಕು, ಮತ್ತೆ ಈಗ ನಿಮ್ಮ ಮಕ್ಕಳಾಗ್ಲಿ ಅವರನ್ನು ಕೂಡ ಕೃಷಿಯಲ್ಲೇ ತೊಡಗಿಸಿಕೊಳ್ಳುವ ಹಾಗೆ ಮಾಡುವ ಯೋಚನೆ ಇದೆಯಾ? ಕೃಷಿ ಕೈಗೊಂಡ್ರೆ ಅದು ನಮ್ಮನ್ನು ಯಾವತ್ತು ಕೈ ಬಿಡುವುದಿಲ್ಲ ಅಂತ ನೀವು ಹೇಳ್ತೀರಿ, ಮಾಡಿ ತೋರಿಸ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ನಮ್ಮ ಯುವ ಕೃಷಿಕರಿಗೆ ಅಥವಾ ಈ ಕೃಷಿಯ ಬಗ್ಗೆ ಒಂದು ರೀತಿಯ ಒಲವು ಕಡಿಮೆ ಆಗ್ತಾ ಇದೆ ಕೆಲವರಲ್ಲಿ, ಇವರ ಬಗ್ಗೆ ಅಥವಾ ಅವರಿಗೆ ನಿಮ್ಮ ಕಿವಿ ಮಾತು ಅಥವಾ ನಿಮ್ಮ ಅನುಭವದ ಮಾತು ಏನು? ಕೃಷಿ ಕೆಲಸದಲ್ಲಿ ಕೆಲವರು ಮಾರುತ್ತಾರೆ, ಅದಕ್ಕೆ ಬೇಕಾಗಿ ಫ್ಲಾಟ್ ಎಲ್ಲ ಮಾಡ್ತಾರೆ. ನನ್ನ ಮನಸ್ಸಿನಲ್ಲಿ ಅಷ್ಟು ಅದಲ್ಲ, ನನ್ನ ಮಕ್ಕಳಿಗೆ ಕೂಡ ಕೃಷಿ ಅಂದ್ರೆ ಅಷ್ಟು ಒಳವು. ಈಗ ತೋಟಗಳನ್ನು ಲೀಸ್ಗೆ ಕೊಡುವಂತಹ ಕ್ರಮ ಕೂಡ ಜಾರಿಯಲ್ಲಿ ಇದೆ. ತೋಟವನ್ನು ಅದು ಕೂಡ ಈಗ ಜಾರಿ ಉಂಟು, ಅದನ್ನು ನಾನು ಲೀಸಿಗೆ ಕೊಡುವುದಿಲ್ಲ. ಗದ್ದೆ ಕೆಲಸ ಅಂದ್ರೆ ಮಕ್ಕಳಿಗೆ ಕೂಡ ಅಷ್ಟು ಸಂತೋಷ. ನನಗೆ ಗದ್ದೆ ಎಳಿಬೇಕು, ಗದ್ದೆ ಉಳುಮೆ ಮಾಡಬೇಕು, ಕೋಣವನ್ನು ಓಡಿಸಬೇಕು, ಅಷ್ಟು ಉಲ್ಲಾಸ ಉಂಟು ನಮ್ಮ ಮಕ್ಕಳಿಗೆ. ಆದ್ದರಿಂದ ಮಕ್ಕಳು ಕೂಡ ನನ್ನೊಟ್ಟಿಗೆ ಒಟ್ಟಿಗೆ ಇರ್ತಾ ಇದ್ದಾರೆ. ಈಗ ನೀವು ಟಿಲ್ಲರ್ ಬಳಸ್ತಾ ಇದ್ರಿ, ಆಂಶಿಕವಾಗಿ ಕೋಣ ಅಥವಾ ಎತ್ತನ್ನು ಕೂಡ ಬಳಸ್ತೀರಾ? ಈಗ ಈ ಊರಲ್ಲಿ ಎಲ್ಲಿಯೂ ಕೂಡ ಕೋಣ ಇಲ್ಲ, ಇಲ್ಲದ್ರೆ ಕೋಣದಲ್ಲಿ ನಾವು ಉಳುಮೆ ಹಣ್ಣು ಮಾಡ್ಕೊಂಡಿದ್ದವ್ರು ನಾವು ಎಲ್ಲ. ಅದೇ ಕೋಣದಲ್ಲಿ ಉಳುಮೆ ಮಾಡಿದರೆ ಅದು ಅಷ್ಟೊಂದು ಹದ ಬರ್ತಾ ಉಂಟು ಅಂತ ಹಿರಿಯವರು ಹೇಳಿಕೊಂಡಿದ್ರು. ಆದರೆ ಈಗ ಕೋಣ ಇಲ್ಲ, ಈಗ ಟಿಲ್ಲರ್ನೇ ನಾನು ಬಳಸಿಕೊಂಡು ಇದ್ದೇನೆ. ಈಗ ಅಂದ್ರೆ ಬೇರೆ ಕೃಷಿಕರಿಗೆ ಅಥವಾ ಒಂದು ರೀತಿಯ ಉದಾಸೀನ ಭಾವನೆಯನ್ನು ಹೊಂದಿರುವಂತಹ ಕೃಷಿಕರಿಗಾಗ್ಲಿ ಅಥವಾ ಯುವ ಕೃಷಿಕರಿಗೆ ಮತ್ತು ಇನ್ನು ಕೃಷಿಕರು ಆಗಬೇಕು ಅಂತ ಕನಸು ಕಾಣುವಂತಿರುವ ಮಕ್ಕಳಿಗೆ ನಿಮ್ಮ ಒಂದು ಕಿವಿ ಮಾತೇನು? ಇನ್ನು ಉದಾಸೀನದಲ್ಲಿ ಇರುವವರಿಗೆ, ಬೇಡಂತ ಇರುವವರಿಗೆ, ಸಣ್ಣ ಮಕ್ಕಳಿಗೆ, ಅವರು ಇನ್ನು ಈ ಕೃಷಿಯಲ್ಲಿ ಕೃಷಿಯನ್ನು ತೊಡಗಿಕೊಂಡು ಅದರ ಅವಲಂಬಿಕೆಯನ್ನು ಮಾಡಿಕೊಂಡು ಮಕ್ಕಳು ಕೂಡ ಬರಬೇಕು ನಮ್ಮೊಟ್ಟಿಗೆ. ನಾವು ಈಗ ಕೃಷಿಯನ್ನು ಮಾಡಿ ನಾವು ಹೋದ ನಂತರ ಕೃಷಿ ಇಲ್ಲ ಅಂತ ಆಗಬಾರದು. ಮಕ್ಕಳಿಂದ ಕೂಡ ಕೃಷಿ ಉಳಿಯಬೇಕು, ತೋಟಗಾರಿಕೆ ಉಳಿಬೇಕು, ಭತ್ತದ ಬೇಸಾಯ ಎಲ್ಲ ಉಳಿಬೇಕು ಅಂತ ಮಕ್ಕಳಿಗೆ ಕೂಡ ಅದು ಹುಮ್ಮಸ್ಸು ಸಂತೋಷ ಇರಬೇಕು. ನನ್ನ ಪ್ರಕಾರದಲ್ಲಿ ನನ್ನ ಮಕ್ಕಳು ಅದರಲ್ಲಿ ಒಳ್ಳೆ ಮನಸ್ಸುಂಟು ಅವರಿಗೆ. ಕೃಷಿ ಬದುಕಿನ ಅನುಭವವನ್ನು ಹಂಚಿಕೊಂಡ ಶ್ರೀಮತಿ ನೀತಾ ಕಿರಣ್ ಗಟ್ಟಿ ಕುರ್ನಾಡ್ ಇವರು ವೃತ್ತಿಯಲ್ಲಿ ಶಿಕ್ಷಕಿ, ಆದರೆ ಕೃಷಿಯಲ್ಲಿ ಅಪಾರ ಅನುಭವ ಪರಿಶ್ರಮವುಳ್ಳವರು. ಕೃಷಿ ಸಂಸ್ಕೃತಿಯ ಬಗ್ಗೆ ಅಪಾರ ಅಭಿಮಾನವನ್ನು ಇಟ್ಟುಕೊಂಡವರು ಶ್ರೀಮತಿ ನೀತಾ ಕಿರಣ್ ಗಟ್ಟಿ ಕುರ್ನಾಡು ಅವರ ಮಾತುಗಳನ್ನು ಈಗ ಕೇಳೋಣ. ಎಲ್ಲ ರೈತ ಮಿತ್ರರಿಗೂ ರಾಷ್ಟ್ರೀಯ ರೈತ ದಿನಾಚರಣೆಯ ಅಂಗವಾಗಿ ಶುಭಾಶಯಗಳು. ನಾನು ಸುಮಾರು 32 ವರ್ಷಗಳ ಹಿಂದೆ ಮದುವೆಯಾಗಿ ಕುರ್ನಾಡು ಎಂಬ ಗ್ರಾಮಾಂತರ ಪ್ರದೇಶದಲ್ಲಿ ನೆಲೆಸಿರುತ್ತೇನೆ. ಈ 32 ವರ್ಷಗಳಿಂದ ಕೃಷಿ ಕಾರ್ಯದಲ್ಲಿ ತೊಡಗಿರುವ ನನ್ನ ಪತಿಯವರೊಂದಿಗೆ ನಾನು ಎಲ್ಲಾ ಕೆಲಸಗಳಲ್ಲಿ ನನಗೆ ಬಿಡುವಿದ್ದಾಗ ಸಹಕರಿಸುತ್ತೇನೆ. ಸರ್ಕಾರಿ ಕೆಲಸ ಸಿಗುವ ಮೊದಲು ಸುಮಾರು 15 ವರ್ಷಗಳವರೆಗೆ ನಾನು ನನ್ನ ಪತಿಯವರೊಡನೆ ಎಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಜೊತೆಗೂಡುತ್ತಿದ್ದೆ. ಮುಖ್ಯವಾಗಿ ನಮ್ಮಲ್ಲಿ ಅಡಿಕೆ, ಕಾಳುಮೆಣಸು, ಬಾಳೆ, ತೆಂಗಿನಕಾಯಿ ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಭತ್ತವನ್ನು ಕೂಡ ಬೆಳೀತಿದ್ದೇವೆ. ಭತ್ತವನ್ನು ಬೆಳೆಯಲು ಈಗ ತುಂಬಾ ಸಮಸ್ಯೆ ಆಗಿರುವ ವಿಷಯ ಅಂತ ಹೇಳಿದ್ರೆ ಕಾರ್ಮಿಕರ ಲಭ್ಯತೆ. ಹಾಗಾಗಿ ನಾವು ಭತ್ತದ ಗದ್ದೆ ಉಳಲು ಟಿಲ್ಲರ್ ಬಳಸುವುದು ಹಾಗೂ ಕಟಾವಿಗಾಗಿ ಯಂತ್ರಗಳು ಮತ್ತು ಕಟಾವಿನ ನಂತರ ಹುಲ್ಲನ್ನು ಕೂಡ ಕಟ್ಟಲು ಯಂತ್ರದ ಬಳಕೆಯನ್ನೇ ಮಾಡುತ್ತಿದ್ದೇವೆ. ಸ್ವಲ್ಪ ಮಟ್ಟನ ಹೈನುಗಾರಿಕೆ ಕೂಡ ನಮ್ಮಲ್ಲಿ ಇದೆ, ದನ ಸಾಕ್ತೇವೆ ನಾವು, ಹಾಗೆ ಮೊಟ್ಟೆ ಇಡುವ ಕೋಳಿಗಳನ್ನು ಕೂಡ ಸಾಕ್ತಾ ಇದ್ದೇವೆ. ಹೀಗೆ ಕೃಷಿ ಕಾರ್ಯದಲ್ಲಿ ಮತ್ತಷ್ಟು ಸ್ವಲ್ಪ ಅನುಕೂಲವಾಗಲು ಛಾವಣಿ ಮೇಲೆ ಸೋಲಾರ್ ವಿದ್ಯುಚ್ಛಕ್ತಿ ಉತ್ಪಾದನೆಗಾಗಿ ಸೋಲಾರ್ ಅಳವಡಿಸಿದ್ದೇವೆ. ಹಾಗೆಯೇ ನೀರನ್ನು ಟ್ಯಾಂಕ್ಗಳಿಗೆ ತುಂಬುವ ಸಂದರ್ಭದಲ್ಲಿ ನೀರಿನ ಒಂದು ಲೋಪವಾಗದಂತೆ, ನೀರಿನಲ್ಲಿ ನಷ್ಟವಾಗದಂತೆ ಸೆನ್ಸರ್ಗಳನ್ನು ಬಳಸಿಕೊಂಡು ಅದು ಆಟೋಮೆಟಿಕ್ ಆಗಿ ಬಂದಾಗುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ನನ್ನ ಒಂದು ಅನುಭವದ ಪ್ರಕಾರದಲ್ಲಿ ಹೇಳುವುದೆಂದ್ರೆ ಈಗಿನ ಬದಲಾವಣೆಯ ಪರಿಸರದಲ್ಲಿ ಆದಷ್ಟು ಆಧುನಿಕ ತಂತ್ರಜ್ಞಾನಗಳನ್ನು ನಾವು ಬಳಸಿದ್ದೇ ಆದರೆ ಈ ಕೃಷಿಯನ್ನು ಉಳಿಸಿ ಬೆಳೆಸಿ ನಡೆಸಿಕೊಂಡು ಹೋಗ್ಬೋದು. ಹಾಗೆಯೇ ನಾವು ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಗಿಡ ಮರಗಳ ಬಗ್ಗೆ ಒಲವು ಉಂಟಾಗುವ ನಿಟ್ಟಿನಲ್ಲಿ, ಕೃಷಿ ಕಾರ್ಯದ ಬಗ್ಗೆ ಪ್ರೀತಿ ಉಂಟಾಗುವ ನಿಟ್ಟಿನಲ್ಲಿ ಸಾಕಷ್ಟು ಕ್ಷೇತ್ರ ಭೇಟಿಗಳನ್ನು ಮತ್ತು ಕೆಸರು ಗದ್ದೆಯ ಆಟಗಳ ಒಂದು ಸಂದರ್ಭದಲ್ಲಿ ಗದ್ದೆಗಳಿಗೆ ಭೇಟಿ ನೀಡುವಂತಹದ್ದನ್ನು, ಮತ್ತು ನಮ್ಮ ಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಗ್ರಾಮಾಂತರ ಪ್ರದೇಶದಿಂದಲೇ ಬರುವಂತ ಅವರಿಗೆ ಕೃಷಿಯ ಪರಿಚಯ ಇದೆ, ಕೃಷಿಯ ಒಂದು ಪರಿಸರದಲ್ಲಿ ಅವರು ನೆಲೆಸಿದ್ದಾರೆ. ಆದ್ದರಿಂದ ಅವರಿಗೆ ಸ್ವಾಭಾವಿಕವಾಗಿ ಗಿಡ ಮರಗಳ ಬಗ್ಗೆ ಪ್ರೀತಿ ಇದೆ, ಪ್ರಾಣಿಗಳ ಬಗ್ಗೆ ಒಲವಿದೆ. ಇದನ್ನು ಮತ್ತಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ನಾವು ಶಿಕ್ಷಕರು ಪ್ರಯತ್ನಿಸಬೇಕು, ಕೃಷಿಯನ್ನು ಉಳಿಸಬೇಕು, ಬೆಳೆಸಬೇಕು ಎಂಬುದೇ ನನ್ನ ಆಶಯ ಆಗಿದೆ. ನಾವು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಗಮನಿಸಿದ ಹಾಗೆ ಕೃಷಿ ವಿದ್ಯಾಲಯಗಳಿಗೆ ಹೋಗಿ ಕೃಷಿಯ ಬಗ್ಗೆ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡುವಂತಹ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಕಮ್ಮಿ. ಅಂತಹ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿದೆ. ಕೃಷಿಯ ಬಗ್ಗೆ ಮತ್ತಷ್ಟು ಹೆಚ್ಚಿನ ಒಲವನ್ನು ವಿದ್ಯಾರ್ಥಿಗಳಲ್ಲಿ ತೋರಿಸುವ ನಿಟ್ಟಿನಲ್ಲಿ ನಾವು ಪೋಷಕರು, ನಾವು ಪರಿಸರದಲ್ಲಿರುವ ಎಲ್ಲರೂ ಪ್ರೋತ್ಸಾಹಿಸಿದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ಮುಂದಿನ ಹಂತದಲ್ಲಿ ದೊಡ್ಡವರಾದ ಮೇಲೆ ಈ ಕೃಷಿಯತ್ತ ಒಲವನ್ನು ತೋರಿಸಿ ಎಲ್ಲ ಜೀವಿಗಳಿಗೆ ಅಥವಾ ಎಲ್ಲ ಮನುಷ್ಯರಿಗೆ ಅತ್ಯವಶ್ಯಕವಾಗಿರುವಂತಹ ಕೃಷಿಯನ್ನು ಉತ್ತಮ ರೀತಿಯಲ್ಲಿ ಉಳಿಸಿ ಬೆಳೆಸಿ ಮುಂದುವರಿಸಿಕೊಂಡು ಹೋಗುವಂತಹ ಅವಕಾಶಗಳು ಉಂಟಾಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಸಮಗ್ರ ಕೃಷಿ ಪದ್ಧತಿಯನ್ನು ನೆಚ್ಚಿಕೊಂಡ ಮೂಡಬಿದಿರೆಯ ರಾಜೇಶ್ ಟಿ ಕೋಟ್ಯಾನ್, ನಾನು ಮೂಡುಬಿದಿರೆ ಪುರಸಭೆಯಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಆಗಿ ಕೆಲಸ ನಿರ್ವಹಿಸಿದರೊಂದಿಗೆ ನನ್ನ ಮನೆಯಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದೇನೆ. ಏಕೆಂದರೆ ಇದರಲ್ಲಿ ಭತ್ತ, ತೆಂಗು, ಅಡಿಕೆ, ಹಲವು ಬಗೆಯ ಫಲವಸ್ತುಗಳು, ದನ, ಆಡು, ಜೇನು ಕೃಷಿ, ವಿಶೇಷವಾಗಿ 3 ವರ್ಷದಿಂದ ಮೀನು ಕೃಷಿಯನ್ನು ಮಾಡುತ್ತಿದ್ದು ಹೊಸ ಹೊಸ ಮೀನುಗಳನ್ನು ನಮ್ಮ ಸಿಹಿ ನೀರಿನಲ್ಲಿ ಬೆಳೆಯಬಹುದು ಎಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಪರಿಚಯಿಸಿದ್ದೇನೆ. ಯುವ ಸಮುದಾಯವು ಕೃಷಿಗೆ ವಿಶೇಷವಾದ ಒಲವನ್ನು ನೀಡಬೇಕು ಮತ್ತು ತಮ್ಮ ಹೊಸತನದ ಕೃಷಿಯನ್ನು ಈ ಜಗತ್ತಿಗೆ ಪರಿಚಯಿಸುವಂತಾಗಬೇಕು ಎಂದು ಹೇಳುತ್ತಾ, ಭತ್ತದ ಕೃಷಿಯ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾ ಸುಂದರ ಕೊಡಕಲ್ಲು, ಅಡಿಕೆಗಿಂತ ಭತ್ತ ಉತ್ಪತ್ತಿ ಒಳ್ಳೆ, ಅದರಲ್ಲಿ 3-4 ತಿಂಗಳಲ್ಲಿ ಅದರ ಪ್ರತಿಫಲ ಸಿಗ್ತದೆ ನಮಗೆ. ಅಂದ್ರೆ ಕೆಲವರು ಆಹಾರದ ಬೆಳೆಗೆ ಹೆಚ್ಚು ಒತ್ತು ಕೊಡ್ತಾರೆ, ಕೆಲವರು ವಾಣಿಜ್ಯ ಬೆಳೆಗೆ. ನಮ್ದು ಭತ್ತದ ಬೆಲೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಈಗ ನೀವು ಎಷ್ಟು ಈಗ ಹಡಿಲು ಬಿದ್ದರು ಅಂತ, ಪಡೀಲಿ ಬೂರ್ದನ ಅಂತ ಹೇಳ್ತಾರೆ, ಅಂತ ಗದ್ದೆಯನ್ನು ಕೂಡ ಮತ್ತೆ ಮುಂದುವರಿಸಿರುವಂತ ಒಂದು ಸಾಹಸ ಮಾಡಿದವರು ನೀವು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ, ನಮಗೆ ಗದ್ದೆ ನೋಡ್ಲಿಕ್ಕೆ ಸಹ ಚಂದ ಕಾಣ್ತದೆ, ಮತ್ತೆ ತುಂಬಾ ಸ್ಥಳ ಇದ್ರೆ ಭತ್ತವನ್ನು ಮಾಡೋದು ಒಳ್ಳೇದು. ಅದಕ್ಕೆ ನೀರು, ಮಳೆಗಾಲದ ನೀರು ಸಾಕಾಗ್ತದೆ. ಅಡಿಕೆಗಾದ್ರೆ 1 ವರ್ಷದ್ದು ಅಂದ್ರೆ 4-5 ತಿಂಗಳದ್ದು ಲಾಸ್ಟಿನ ಮಳೆ ಬರುವ ತನಕ ಕಾಯ್ಬೇಕು. ಇದು ಹಾಗೆ ಅಲ್ಲ, 3 ಬೆಳೆಗಳಿಗೆ ಸಹ ನೀವು ನಿಮಗೆ ಬೇಕಾದಷ್ಟು ನೀರು ಎಲ್ಲ ಸಿಗ್ತದೆ. ಮತ್ತೆ ಗದ್ದೆ ಇರುವವರು ಕೊಳಕೆ, ಸುಗ್ಗಿ, ಏನಿಲ್ಲ ಅಂತ 3 ಇದು ಉಂಟು. ಅದರಲ್ಲಿ ಒಂದು ಲಾಸ್ಟಿಗಾದ್ರೂ ಮಾಡಬಹುದು. ಮತ್ತೆ ನಮಗೆ ಕೆಲವು ಗದ್ದೆಗಳಿಗೆ ನೀರೆಲ್ಲ ಜಾಸ್ತಿ ಆದ್ರೆ ನಮಗೆ ಗೊಬ್ಬರ ಎಲ್ಲ ಆಗ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಿಂತ ನಾವು 1 ಬೆಲೆ ಮಾಡಿದ್ರು ಸಾಕಾಗ್ತದೆ. ಈಗ ಸಾವಯವ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಬಳಕೆ ಬಗ್ಗೆ, ನಮಗೆ ಸಾವಯವ ಗೊಬ್ಬರ ಒಳ್ಳೆಯದು, ರಾಸಾಯನಿಕ ಎಷ್ಟಾದ್ರೂ ನಮ್ಗೆ ಅಷ್ಟು ತೃಪ್ತಿಕರ ಅಲ್ಲ. ನಾವು ಬೊಮ್ಮುಚ್ಚಿ ಎಲ್ಲ ಬರೆದು ಕೂತ್ಕೊಳ್ಳುವಾಗ ಅದಕ್ಕೆ ನಾವು ಕರೆಟ ಅದು ಇದ್ರಲ್ಲಿ ಮದ್ದು ಬಿಡ್ತೇವೆ, ಅದು ವಿಷದಾಂಶ ಜಾಸ್ತಿ ಇರ್ತದೆ, ಅದು ದೇಹಕ್ಕೆ ಸಹ ಅಷ್ಟು ಒಳ್ಳೇದಲ್ಲ. ಈಗ ಯಾವುದೇ ಒಂದು ಕೃಷಿ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ನಮ್ಮ ಮನೆಯಲ್ಲಿ ಸೃಷ್ಟಿಸಿಕೊಳ್ಬೇಕಾದ್ರೆ ಹೀಗೆ ಈ ರೀತಿಯ ಹೇಗೆ ಇರಬೇಕು? ಅದು ಹಟ್ಟಿ ಗೊಬ್ಬರ ಒಳ್ಳೇದು, ಮತ್ತೆ ದನಗಳನ್ನು ಸಾಕಿದ್ರೆ ಅದ್ರ ಹಾಳೆ ಎಲ್ಲ ಸಿಗ್ತದೆ, ಎಲ್ಲದರಲ್ಲಿ ಹಟ್ಟಿ ಗೊಬ್ಬರ ಒಳ್ಳೇದು. ಕೃಷಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಮೋಹನ್ ಕುರ್ನಾಡ್, ಈಗ ನಮ್ಮ ಜೊತೆಗಿರುವವರು ಮೋಹನ್ ಕುರ್ನಾಡ್ ಅವರು. ನಾವು ಕೃಷಿಯಲ್ಲಿ ಅಡಿಕೆ, ಬಾಳೆ ಇಂತಹ ಕೃಷಿಯೊಂದಿಗೆ ಜೇನು ಸಾಕಾಣಿಕೆ, ಹೈನುಗಾರಿಕೆ ಮುಂತಾದವುಗಳು ಕೂಡ ಅದಕ್ಕೆ ಪೂರಕವಾಗಿರುತ್ತದೆ. ಅಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಒಂದಲ್ಲ ಒಂದು ರೀತಿಯ ಖರ್ಚು ವೆಚ್ಚಗಳನ್ನು ಅದು ಭರಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಕೃಷಿ ಅವಲಂಬಿತ ಬದುಕು ಯಾರದ್ದುಂಟು? ಈಗ ಖರೀದಿದಾರರು ಇರ್ತಾರೆ, ಅವರು ಕೂಡ ಈ ಕೃಷಿಗೆ ಪೂರಕವಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಮೂಲಕ ಕೇವಲ ವ್ಯಾವಹಾರಿಕ ದೃಷ್ಟಿಯನ್ನು ಕೃಷಿಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದಕ್ಕೆ ಪೂರಕವಾದಂತಹ ಮಾರುಕಟ್ಟೆಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಕೂಡ ಆಗಬೇಕು. ಆಗ ಆ ರೈತರಿಗೆ ಒಳ್ಳೆಯ ಫಲ ಸಿಗುವುದಕ್ಕೆ ಸಾಧ್ಯ ಆಗ್ತದೆ. ರೈತರಿಗೆ ಬೆಳೆಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ಕೊರಗು ಇರ್ತದೆ ರೈತರಲ್ಲಿ. ಇದಕ್ಕೆ ಏನು ಮಾಡಬಹುದು? ಇದಕ್ಕಾಗಿ ಒಂದು ಸಂಘಟಿತವಾದಂತಹ ವ್ಯವಸ್ಥೆ, ರೈತರಲ್ಲೇ ಒಂದು ಸಂಘಟಿತವಾದಂತಹ ವ್ಯವಸ್ಥೆ ಇದ್ದಾಗ, ಖರೀದಿ ಕೇಂದ್ರಗಳು ಈ ರೀತಿ ಇದ್ದಂತಹ ವ್ಯವಸ್ಥೆಗಳು ಇದ್ದಾಗ ಅದನ್ನು ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ ಸಾಧ್ಯ ಆಗಬಹುದು. ಕೆಲವರು ಎಷ್ಟೋ ಹಿಡುವಳಿ ಇದ್ರೂ ಕೂಡ ಬೇರೆಯೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ದುಡಿದು ಅನುಭವ ಪಡೆದ ಮೇಲೆ ಮತ್ತೆ ಕೃಷಿ ಕ್ಷೇತ್ರಕ್ಕೆ ಹಿಂದಿರುಗಿದ ಉದಾಹರಣೆಗಳು ಕೂಡ ವಿರಳವಾಗಿ ಸಿಗ್ತವೆ. ಹೌದು, ಅಂದ್ರೆ ಕೃಷಿ ಯಾವತ್ತೂ ಕೂಡ ಒಂದು ಆಶ್ರಯ ನೀಡುವಂತದ್ದು ಅನ್ನೋದು ಅದು ಸಂಕೇತಿಸುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಅಭಿಪ್ರಾಯ? ಇದು ಬಹಳ ಉತ್ತಮವಾದಂತಹ, ಅಂದ್ರೆ ಕೃಷಿಯನ್ನು ಕೈಗೊಳ್ಬೇಕಾದ್ರೆ, ಆ ಚಟುವಟಿಕೆಯನ್ನು ಮಾಡಿಕೊಳ್ಬೇಕಾದ್ರೆ ಬೇಕಾದಷ್ಟು ನಮಗೆ ಅಪೂರಕವಾದಂತಹ ಒಂದು ವ್ಯವಸ್ಥೆಗಳು ಬೇಕು. ಒಂದು ಜಮೀನು, ಒಂದು ಸಣ್ಣ ಮಟ್ಟಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಜಮೀನು ಕೂಡ ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕೇವಲ ಒಂದು ಸಣ್ಣ ಜಾಗವನ್ನು ಹಿಡ್ಕೊಂಡು ಕೃಷಿಯನ್ನು ಮಾಡಿ ಸಂಪೂರ್ಣವಾಗಿ ಅದರಲ್ಲಿ ತೊಡಗಿಸಿಕೊಡ್ಲಿಕ್ಕೆ ಆಗುವುದಿಲ್ಲ, ಉಪ ದಾರಿಯನ್ನು ಕಲ್ಪಿಸಿಕೊಡ್ತದೆ. ನಮ್ಮ ಅಭಿಪ್ರಾಯ ಇಷ್ಟೇ, ಕೃಷಿ ಯಾವತ್ತೂ ಕೈ ಬಿಡುವುದಿಲ್ಲ. ನಾವು ಅಂದ್ರೆ ಈ ಪರಿಸರವನ್ನು ಸಮತೋಲನದಲ್ಲಿರಿಸುವುದಕ್ಕೂ ಈ ಕೃಷಿ ಪೂರಕವಾಗಿದೆ. ಆದ್ದರಿಂದ ಕೃಷಿಯಿಂದ ವಿಮುಖರಾಗದೆ ನಾವೆಲ್ಲರೂ ಸಂಘಟಿತವಾದಂತಹ ಒಂದು ಬದುಕನ್ನು ಕಟ್ಟಿಕೊಳ್ಬೇಕು, ಆ ಮೂಲಕ ಕೃಷಿಯನ್ನು ಉಳಿಸಿಕೊಳ್ಬೇಕು, ಕೃಷಿಯಲ್ಲಿ ನಷ್ಟ ಎನ್ನುವ ಕಾರಣಕ್ಕೆ ವಿಮುಖರಾಗಬಾರದು ಎನ್ನುವಂತ ಮಾತನಾಡುತ್ತಾ. ಈಗ ಒಮ್ಮೆಗೆ ಈಗ ನಷ್ಟ ಅದು ನಮಗೆ ಬಂದ್ರು ಎದುರಾದ್ರೂ ಕೂಡ ಮುಂದಕ್ಕೆ ಅದು ಲಾಭ ಖಂಡಿತ ತರ್ತದೆ ಅನ್ನುವ ನಿರೀಕ್ಷೆ ನಮ್ಮಲ್ಲಿ ಇರಬೇಕು ಅಂತ ಹೇಳುವಂತ ಆಶಾವಾದ. ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿದ್ದಕ್ಕಾಗಿ ಧನ್ಯವಾದಗಳು. ರೈತರು ಸರ್ಕಾರದ ಸಂಘ ಸಂಸ್ಥೆಗಳ, ರೈತ ಸಂಘಗಳ ಸಹಾಯವನ್ನ ಪಡೆದುಕೊಂಡು ದೇಶದ ಬೆನ್ನುಲುಬನ್ನ ಗಟ್ಟಿ ಮಾಡಬೇಕಾಗಿದೆ. ರೈತನ ಪ್ರಗತಿ ಇಡೀ ದೇಶದ ಪ್ರಗತಿ, ಅನ್ನದಾತ ಭಾಗ್ಯ ವಿಧಾತನಾಗಲಿ ಎಂಬ ಆಶಯ ನಮ್ಮದು. ಮಣ್ಣರಳಿ ಹೂವಾಗಿ ಹಸಿರು ಸಿರೆ ಬದುಕಾಗಿ ಬೆವರ ಹನಿ ಹನಿ ಗೂಡಿ ಅನುಭವದ ಖನಿಯಾಗಿ. ರೈತ ದಿನದ ಅಂಗವಾಗಿ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಸೂರ್ಯನಾರಾಯಣ ಭಟ್ ಪಿಎಸ್ ಮತ್ತು ಪ್ರವೀಣ್.